मलेरिया से बचाव के लिए मच्छरदानी का प्रयोग करें। उबला हुआ या क्लोरीन युक्त पानी ही पिए। बाढ़ के संपर्क में आए खाद्य पदार्थों को न खाएं। बच्चों को बाढ़ के पानी में खेलने न दें। यदि आप दूसरों की सहायता कर सकते हैं तो अवश्य करें। तैयारी में ही समझदारी। राष्ट्रीय आपदा प्रबंधन प्राधिकरण द्वारा जनहित में जारी। ಈಗ ಕೇಳಿ ರಾಜಮುಡಿ ಭತ್ತದ ಬೇಸಾಯ ಕುರಿತು ಸಂವಾದ. ಹೊಯ್ಸಳ ಅಪ್ಪಾಜಿ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳ. ಜಯಪ್ರಸಾದ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ರು ಈ ದಿವಸ ರಾಜಮುಡಿ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಹೊಯ್ಸಳ ಅಪ್ಪಾಜಿ ಅವರೇ, ಹಾಸನ ಜಿಲ್ಲೆಯ ಬಹಳ ಪ್ರಧಾನವಾದ ಭತ್ತದ ತಳಿ ರಾಜಮುಡಿ, ಇದರ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಸಾಧ್ಯವೇ? ತುಂಬಾ ಹಳೆಯ ಇತಿಹಾಸ. ಯಾವಾಗ ಈ ಭತ್ತದ ಇತಿಹಾಸ, ಆಹಾರದ ಇತಿಹಾಸ ಬಂತು ಅಷ್ಟೇ ಹಳೆಯದು ಇತಿಹಾಸ ಇದು. ಮೈಸೂರು ಮಹಾರಾಜರ ಕಾಲಕ್ಕೆ ಸೇರ್ತದೆ ಇದು ಇತಿಹಾಸ. ಅಂದ್ರೆ ಆವಾಗ ಏನು ಹಳೆ ಮೈಸೂರು ಅಂತ ಏನು ಕರೀತಾ ಇದ್ರು, ಹಳೆ ಮೈಸೂರು ಅಂದ್ರೆ ಮಹಾರಾಜರ ಆಡಳಿತ ವ್ಯವಸ್ಥೆ ಅದು. ಏನು ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಇಷ್ಟು ಸೇರ್ಕೊಂಡು ಆಗ ನೀರಾವರಿ ವ್ಯವಸ್ಥೆ ಮತ್ತೆ ಕೆರೆ ಕಟ್ಟೆಗಳು ಇದ್ದಂತ ವಿಭಾಗ. ಆಗೇನು ಅಂದ್ರೆ ಈ ಕಂದಾಯ ರೂಪದಲ್ಲಿ ರಾಜರಿಗೆ ಸಲ್ಲಿಸಬೇಕಾಗಿತ್ತು ಆಹಾರ ಧಾನ್ಯಗಳನ್ನ ಕೆರೆ ಕಟ್ಟೆಗಳಿಂದ. ಅಂದ್ರೆ ಇನ್ನು ನಾಲೆಗಳು ಜಾಸ್ತಿ, ಆಗ ಈ ಡ್ಯಾಮ್ಗಳಿರಲಿಲ್ಲ. ಸುಮಾರು ನಮ್ದು ಶ್ರೀರಾಮದೇವರ ನಾಲೆ ಬಂದು 150 ವರ್ಷದ ಮೇಲಾಗಿದೆ. ಅದ್ಬಿಟ್ರೆ ಈ ಕೆರೆ ಕಟ್ಟೆಗಳಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಚೆಕ್ ಡ್ಯಾಮ್ಗಳನ್ನು ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಈ ರಾಜಮುಡಿಯನ್ನು ಬೆಳೀತಾ ಇದ್ದಂತ ಇತಿಹಾಸ ಇದೆ. ಈ ರಾಜಮುಡಿಯನ್ನ ಹೆಸರಲ್ಲೇ ನಿಮ್ಗೆ ಒಂದು ವ್ಯವಸ್ಥೆ ಇದೆ. ರಾಜರಿಗೆ ಮುಡಿಪಾಗಿ ಇಟ್ಟಂತ ಒಂದು ಕಂದಾಯ ರೂಪದಲ್ಲಿ ಕೊಡ್ತಿದ್ದಂತ ತಳಿ ಅದು. ಸೈನ್ಯ ಸಾಕ್ಲಿಕ್ಕೆ, ಯಾಕೆ ಆಗ ಸೈನ್ಯನು ಬೇಕಾಗುತ್ತೆ ರಾಜರಿಗೆ, ಮತ್ತೆ ಅವ್ರದ್ದು ದೊಡ್ಡ ಕುಟುಂಬ ವ್ಯವಸ್ಥೆ ಇರ್ತದೆ. ಓ ಹಳ್ಳಿಗಳಿಂದ ಏನು ಹಿಂದೆ ಗೌಳಿಕೆ ಇರ್ತಿತ್ತು, ಮತ್ತೆ ಬೇರೆ ಬೇರೆ ತರದ ಕಂದಾಯ ವಸೂಲು ಮಾಡುವಂತ ವಿಭಾಗಗಳಿಂದ ಅವ್ರ ಮುಖಾಂತರ ಈ ಮೂರು ಹೊಳೆಗಳನ್ನ ದಾಟಿ ಹೋಗಿ ಕೊಡ್ತಿದ್ರಂತೆ. ಮೈಸೂರು ತಲುಪಬೇಕು ಅಂದ್ರೆ ಮೂರು ಹೊಳೆ, ಒಂದು ಸೀತಾ ನದಿ ಅಂತ ಒಂದು ಬರ್ತಿತ್ತು, ಆಮೇಲೆ ನಮ್ ಕಾವೇರಿ ನದಿ, ಅದ್ ಬಿಟ್ರೆ ಹೇಮಾವತಿ ನದಿ. ಹಿಂದೆ ಹರ್ಗೋಲ್ನಲ್ಲಿ ಹೋಗ್ತಿದ್ದಂತ ಒಂದು ವ್ಯವಸ್ಥೆ ಇದ್ದಿದ್ದು. ಅಂದ್ರೆ ರಾಜರಿಗೆ ಕೊಡ್ತಾ ಇದ್ದಂತಹ ಎಲ್ಲ ಅಕ್ಕಿನೂ ರಾಜಮುಡಿ ಅಂತಲೇ ಅಂತ ಇದೆ. ತಳಿಯೇ ಸೆಪರೇಟ್ ಆಗಿತ್ತು. ಈ ತಳಿನೇ ವಿಶೇಷನೇ ಆಗಿದೆ. ಯಾಕಂದ್ರೆ ಇದ್ರದ್ದು ರುಚಿ ಏನಿದೆ ಮತ್ತೆ ಇದ್ರದ್ದು ಶಕ್ತಿ, ಇದರದ್ದು ಮೇಲ್ಗಡೆ ಅಂತ ಒಂದು ಫೈಬರ್ ಇರ್ತದೆ ಇದಕ್ಕೆ, ಮತ್ತೆ ರುಚಿನೂ ಚೆನ್ನಾಗಿರ್ತದೆ, ಮತ್ತೆ ಇದ್ರ ಗಮಲು ತುಂಬಾ ಒಳ್ಳೆ ಒಂದು ರೀತಿ ಅರೋಮಾ ಇರ್ತದೆ. ಜೊತೆಗೆ ನಾವು ಹಳೆಯದಾದ ಅಕ್ಕಿ ಒಂದು ಕಪ್ ಹಾಕಿದ್ರೆ ನಮ್ಗೆ 3-4 ಕಪ್ ಅಷ್ಟು ಅನ್ನ ಸಿಗ್ತದೆ, ಜಾಸ್ತಿ ಒದಗ್ತದೆ. ಜೊತೆಗೆ ಎಲ್ಲ ನಮ್ಗೆ ಮಜ್ಜಿಗೆ ಊಟ ಇರ್ಬೋದು, ಮೊಸರು ಊಟ ಇರ್ಬೋದು, ತಿಳಿ ಸಾರು ಊಟ ಇರ್ಬೋದು, ಸಾರು ಊಟ ಇದ್ರ ಜೊತೆಗೆ ಹೊಂದ್ಕೊಳ್ಳೋಂತ ಗುಣ. ಅಂದ್ರೆ ರಾಜರು ಕೂಡ ಊಟ ಮಾಡ್ತಿದ್ರು. ಹೌದು ಹೌದು, ಆ ಒಂದು ಯಾಕಂದ್ರೆ ಅವರು ಮಾಡ್ಲೇಬೇಕಲ್ಲ, ಊಟ ಮಾಡ್ಲೇಬೇಕು. ಆ ರೀತಿ ಮುಡಿಪಾದಂತ ವ್ಯವಸ್ಥೆಗೆ ರಾಜಮುಡಿ ಅಂತ ಒಂದು. ನೀವು ನೋಡಿರ್ಬೋದು, ಈ ದೇವ್ರು ಹೋಗ್ಬೇಕಾದ್ರೆ ಒಂದು ಮುಡಿ ಕೊಡ್ತೀವಿ, ದೇವ್ರ ಮುಡಿ ಕೊಡ್ತೀವಿ ಅಂತ ಹೋಗ್ತಿರ್ತಾರೆ. ಅಂದ್ರೆ ತಮ್ಮ ತಲೆಯನ್ನ ಕೂದಲನ್ನ ಸಮರ್ಪಣೆ ಮಾಡುವಂತದ್ದು ದೇವರಿಗೆ. ಇದೇ ಅದೇ ತರ ಇದು ರಾಜಮುಡಿ ಅಂದ್ರೆ ರಾಜ ಮುಡಿಪಾಗಿದ್ದಂತ ಒಂದು ಭತ್ತದ ತಳಿ ಇದು. ವಿಶೇಷವಾಗಿ ನಿಮ್ಮ ಹೊಳೆನರಸೀಪುರ ತಾಲೂಕು ರಾಜಮುಡಿ ಭತ್ತದ ತಳಿಗೆ ಬಹಳ ಖ್ಯಾತಿಯನ್ನ ಪಡೆದಿತ್ತು ಅಂತ ಹೇಳ್ತಾರೆ. ನಿಜ ನಿಜ. ತಮ್ಗೇನಾದ್ರೂ ಅದ್ರ ಬಗ್ಗೆ ಒಂದು ಏನಂದ್ರೆ ಖ್ಯಾತಿ ಅಂದ್ರೆ ಸರ್, ಹೊಳೆನರಸೀಪುರ ತಾಲೂಕಲ್ಲಿ ಆ ಭೂಮಿಯಲ್ಲಿ ಬೆಳೆಯೋ ಅಂತ ಏನಿದೆಯಲ್ಲ ಭತ್ತ, ಅದ್ರ ರುಚಿನೇ ಒಂದು ಡಿಫ್ರೆನ್ಸ್. ಮತ್ತೆ ಅದರ ಬಣ್ಣ ಅದು, ಮತ್ತೆ ಅದರದ್ದು ಒಂದು ಅರೋಮ ಇದೆಯಲ್ಲ ಅದು ಹೆಚ್ಚಿರ್ತದೆ. ಅಂದ್ರೆ ಬೇರೆ ಕಡೆಗೆ ಇಲ್ಲಿಂದ ವರ್ಗಾವಣೆ ಅಂದ್ರೆ ಬೇರೆ ಯಾರು ಇಲ್ಲಿಂದ ಒಂದು ಬೀಜ ತಗೊಂಡೋದ್ರು ಅಂದ್ರೆ ಅವ್ರ ಹತ್ರ ಒಂದು 2 ವರ್ಷದ ತನಕ ಮಾತ್ರ ಅದರ ಮೂಲ ರೂಪ ಉಳ್ಕೊಂಡಿರ್ತದೆ. ನಮ್ಮ ಹೊಳೆನರಸೀಪುರದ ಬೀಜ ತಗೊಂಡೋದ್ರು ಒಂದ್ ಕಡೆ, ಅವ್ರು ಬೇರೆ ಕಡೆ ಮಲ್ಸಿಮೇನಲ್ಲೋ ಅದು ಬೇರೆ ಕಡೆ ಬೆಳೆದಾಗ ಏನಾಗುತ್ತೆ, ಅದು 2 ವರ್ಷದ ತನಕ ಮಾತ್ರ ಅದ್ರ ಮೂಲ ರೂಪ ಇರುತ್ತೆ. 2 ವರ್ಷ ಆದ್ಮೇಲೆ ಅದ್ರದ್ದು ಮೂಲ ರೂಪನ ಕಳ್ಕೊಳ್ತಾ ಹೋಗ್ತದೆ, ಬಣ್ಣ ಹಾಳಾಗ್ತದೆ. ಮತ್ತೆ ಅದ್ರದ್ದು ಸೈಜ್ ಏನು ಒಂದು ಸಣ್ಣ ಅಕ್ಕಿ ಅಂತ, ಒಂದು ಮೀಡಿಯಂ ಸೈಜ್ ರಾಜಮುಡಿ ಅಂದ್ರೆ ಅಕ್ಕಿ. ಈ ಬೇರೆ ಕಡೆ ಹೋದಾಗ ಹೊಳೆಹೊರಿಂದ ಮತ್ತೆ ಬೇರೆ ಕಡೆ ಹೋದಾಗ 2 ವರ್ಷ ಆದ್ಮೇಲೆ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ, ಮತ್ತೆ ಕಲರ್ ಚೇಂಜ್ ಆಗ್ತದೆ, ಮತ್ತೆ ರುಚಿ ಹೋಗ್ತದೆ. ಅದರದ್ದು ಮೂಲ ಏನು ರುಚಿ ಇರ್ತದೆ ಹೋಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ನಮ್ಮ ಹೊಳೆನರಸೀಪುರದ ಹಳ್ಳಿಗಳಲ್ಲಿ ಸಕಲೇಶ್ಪುರದವರೆಲ್ಲ 2 ವರ್ಷಕ್ಕೊಂದ್ಸತಿ ಬರೋರು. ಈ ಬೆಟ್ಟ ಸಾಚನಹಳ್ಳಿ ಮತ್ತೆ ಬಾಗಿವಾಳು, ಹಿರೇಬೆಳಗುಳಿ ಈತ ಇವ್ರಿಗೆಲ್ಲ ಈ ಮಲೆನಾಡಿನ ನೆಂಟು, ಹಾಗೆಲ್ಲ ಮಲ್ಸಿಮೆ ಅನ್ನೋರು ನಂಟು ಮಾಡಿರೋರು ಬಂದಾಗ ಏನ್ ಮಾಡ್ತಿದ್ರು, ಭತ್ತದ ಬೀಜಗಳನ್ನ ಎರಡು ವರ್ಷಕ್ಕೊಂದ್ಸತಿ ತಗೊಂಡು ಹೋಗೋರು ವಿನಿಮಯ ಮಾಡ್ಕೊಳ್ಳೋರು. ಜಯಪ್ರಸಾದ್ ಅವರ ಈಗ ಒಕ್ಕೂಟ ಏನಿದೆಯಲ್ಲ ಹಾಸನ ಮತ್ತೆ ಕೊಡಗು ಎರಡು ಜಿಲ್ಲೆಗಳ ರೈತರನ್ನ ಸೇರ್ಕೊಂಡು ತಾವೇನು ಒಕ್ಕೂಟ ಮಾಡಿದಿರಲ್ಲ, ಇದರಲ್ಲಿ ಈ ರಾಜಮುಡಿ ತಳಿಯನ್ನ ಉಳಿಸೋ ಪ್ರಯತ್ನ ಏನಾದ್ರು ಮಾಡ್ತಿದ್ದೀರಾ? ಮುಂದಿನ ದಿನಗಳಲ್ಲಿ ಏನು ಭತ್ತದ ಬೇಸಾಯ ಆರಂಭ ಆಗುತ್ತೆ ಅವಾಗ ಕೊಡೋದಕ್ಕೆ ಬಿತ್ತನೆ ಬೀಜಗಳನ್ನೇನಾದ್ರೂ ತಾವು ಸಂರಕ್ಷಣೆ ಮಾಡುತ್ತಿದ್ದೀರಾ, ರೈತರಿಗೆ ಕೊಡ್ತಾ ಇದ್ದೀರಾ, ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಸರಿ, ಒಕ್ಕೂಟ ಪ್ರಾರಂಭ ಆಗಿ ಸುಮಾರು ಇದು 4ನೇ ವರ್ಷ ಸರ್. ಇದು 4 ವರ್ಷಗಳಿಂದಲೂ ನಮ್ಮ ಒಕ್ಕೂಟಕ್ಕೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ಸರ್ಕಾರದಿಂದ ರಾಜಮುಡಿ ಮತ್ತೆ ಇತರ ದೇಸಿ ಭತ್ತ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಅದರ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಹಾಸನ ಮತ್ತು ಕೊಡಗು ಈ ಭಾಗದಲ್ಲಿ 10 ವಿವಿಧ ಭತ್ತ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಬಹಳ ಪ್ರಮುಖವಾಗಿರ್ತಕ್ಕಂಥ ತಳಿ ರಾಜಮುಡಿ ಸರ್. ಹಾಗಾಗಿ ರಾಜಮುಡಿನ ಕಳೆದ 4 ವರ್ಷಗಳಿಂದ ನಾವು ರೈತರಿಗೆ ಕಟಾವಿನ ಹಂತದಲ್ಲಿ ಅದನ್ನ ಶುದ್ಧವಾದ ಬಿತ್ತನೆ ಬೀಜವನ್ನು ಮಾಡಿ ಪ್ರತಿ ವರ್ಷ ನಾವು ಒಕ್ಕೂಟದಿಂದ ರೈತರುಗಳಿಗೆ ನಮ್ಮ ಸದಸ್ಯ ಮೆಂಬರ್ಸ್ ಯಾರಿದ್ದಾರೆ ರೈತರು ಅವ್ರಿಗೆ ಬಿತ್ತನೆ ಬೀಜವನ್ನು ಸಾಲದ ರೂಪದಲ್ಲಿ ಕೊಡ್ತೀವಿ. ಅವ್ರು ಬೆಳೆದ ನಂತರ ಅದನ್ನ ಅದೇ ಭತ್ತವನ್ನು ನಾವು ಒಕ್ಕೂಟ ಖರೀದಿ ಮಾಡ್ತೀವಿ. ಖರೀದಿ ಮಾಡಬೇಕಾದ್ರೆ ಸಾಲ ಕೊಟ್ಟಿರತಕ್ಕಂಥ ಏನು ಹಣ ಇದೆ ಅದನ್ನ ಅಲ್ಲಿ ಅದನ್ನ ತೆಗೆದುಕೊಳ್ಳುತ್ತಾರೆ. ವ್ಯವಸ್ಥೆ ಮಾಡಿ ಒಂದು ಒಳ್ಳೆ ಬೆಂಬಲ ಬೆಲೆಯನ್ನ, ಮಾರುಕಟ್ಟೆ ಬೆಲೆಗಿಂತ ಒಳ್ಳೆ ಬೆಂಬಲ ಬೆಲೆಯನ್ನ ಕೊಟ್ಟು ಅದನ್ನು ಖರೀದಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಿದೀವಿ ಸರ್. ನಿಮ್ ಸದಸ್ಯರಿಗೆ ಮಾತ್ರ ಈ ಭತ್ತದ ಬಿತ್ತನೆ ಬೀಜ ಸಿಗುತ್ತೋ ಅಥವಾ ಬೇರೆಯವ್ರು ಕೇಳಿದ್ರೆ ಅವ್ರಿಗೂ ಕೊಡ್ತೀರ? ಸರ್, ಬಿತ್ತನೆ ಬೀಜ ಎಲ್ಲರಿಗೂ ಕೊಡ್ತೀವಿ, ಆದ್ರೆ ಖರೀದಿ ಮಾತ್ರ ನಮ್ಮ ಸದಸ್ಯರಿಂದ ಮಾತ್ರ ಮಾಡ್ತೀವಿ. ಸಂತೋಷ. ಈಗ ಬಿತ್ತನೆ ಬೀಜ ಏನ್ ಧಾರಣೆ ಇಟ್ಟಿದ್ರಿ ಮತ್ತೆ ಹೇಗೆ ಕೊಡ್ತಾ ಇದ್ದೀರಿ? ಸರ್, ನಾವೀಗ ಕಳೆದ ವರ್ಷ ಸುಮಾರು 12,000 ಕೆಜಿ ಬಿತ್ತನೆ ಬೀಜ ಕೊಟ್ಟಿದ್ವಿ ಸರ್. ಈ ವರ್ಷ ಸುಮಾರು 9,000 ಕೆಜಿ ರಾಜಮುಡಿ ಬಿತ್ತನೆ ಬೀಜ ವಿತರಣೆ ಮಾಡಿದ್ವಿ ಸರ್. ಈಗಾಗಲೇ ರೈತರಿಗೆ 40 ರೂಪಾಯಿ ಒಂದ್ ಕೆಜಿ ಹಂಗೆ 25 ಕೆಜಿ ಬ್ಯಾಗ್ ಮಾಡಿ ಸರ್ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ಬೀಜ ಇದೆಯೋ ಅಥವಾ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಸರ್? ಈಗಾಗಲೇ ಇದೆ ಸರ್, ಇನ್ನು ಸುಮಾರು ಒಂದು 50 ಚೀಲ ಬಿತ್ತನೆ ಬೀಜ ಇದೆ. ಅದನ್ನ ನಾವು ರೈತರಿಂದ ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡಿದ ನಂತರ ನಮ್ಮಲ್ಲಿ ಸ್ವಲ್ಪ ಈ ಕ್ಲೀನಿಂಗ್ ಗ್ರೇಡಿಂಗ್ ಸರ್, ಸ್ವಲ್ಪ ಹೈಟೆಕ್ ಮಷಿನರಿಗಳಿದೆ ಸರ್. ಅದ್ರ ಮುಖಾಂತರ ಭತ್ತವನ್ನ ಕ್ಲೀನ್ ಮಾಡಿ ಅದರಲ್ಲಿ ದಪ್ಪ ಭತ್ತ ಕೌಡ್ಗಾಳು ಅಂತೀವಿ ನಾವು ಬೈಲಲ್ಲಿ, ಮಿಕ್ಸರಣ ಆಗಿರ್ತಕ್ಕಂಥ ಭತ್ತಗಳು, ಜೊಳ್ಳು ಭತ್ತ ಮತ್ತೆ ಕಾಯಿ ಜರುಗು ಅಂತೀವಿ ಅರ್ಧಂಬರ್ಧ ಆಗಿರ್ತಕ್ಕಂಥ ಭತ್ತ, ಆಮೇಲೆ ಕಲ್ಲು ಮಣ್ಣು ಎಂಟೆ ಆಮೇಲೆ ಕಸ ಕಡ್ಡಿ ಇದೆಲ್ಲದನ್ನು ಸಪರೇಟ್ ಮಾಡಿ 100ಕ್ಕೆ 100ರಷ್ಟು ಶುದ್ಧವಾಗಿರೋ ಬಿತ್ತನೆ ಬೀಜವನ್ನ ಮಾಡಿ ಅದನ್ನ 25 ಕೆಜಿ ಒಂದು ಪ್ಯಾಕಿಂಗ್ ಮಾಡಿ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸರ್. ಹೊಯ್ಸಳ ಅವರೇ, ತಾವು ಹೇಳಬೇಕು, ಬಹಳಷ್ಟು ಜನ ಹೇಳ್ತಾರೆ ಈಗ ಶುದ್ಧವಾದ ರಾಜಮುಡಿ ಎಲ್ಲೂ ಸಿಗೋದೇ ಇಲ್ಲ, ಎಲ್ಲ ಮಿಕ್ಸ್ ಆಗಿ ಹೋಗಿದೆ ಅಂತ ಹೇಳಿ, ಈಗ ತಾವು ಹೇಳಿ ಸರ್. ರಾಜಮುಡಿಯಲ್ಲಿ ಒಟ್ಟು 4 ವಿಧಗಳು ಬರ್ತದೆ. ರಾಜಮುಡಿನಲ್ಲಿ ನಮ್ಮ ರೈತರ ಪ್ರಕಾರ, ನಮ್ಮ ಈ ಹಳ್ಳಿಯ ಒಂದು ಹೊಳೆಹೊಸಪುರದ ನಮ್ಮ ರೈತರು ನೋಡಿದಂಗೆ, ಮೊದಲನೇದು ಜಡೆ ರಾಜಮುಡಿ ಅಂತ ಕರೀತಾರೆ. ಇದು ಶುದ್ಧವಾದಂತ ಮೂಲ ರಾಜಮುಡಿ, ಜಡೆ ರಾಜಮುಡಿ ಅನ್ನೋದು. ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೆಲವು ಆಯ್ದ ರೈತರು ಮಾತ್ರ ಬೆಳೀತಾರೆ. ಇನ್ನೊಂದು ಬಿಳಿ ರಾಜಮುಡಿ ಅಂತ ಬರುತ್ತೆ, ಅದ್ಬಿಟ್ಟು ನೆಕ್ಸ್ಟ್ ಕೆಂಪು ರಾಜಮುಡಿ ಅಂತ ಬರುತ್ತೆ. ಅದರದ್ದು ನೆಕ್ಸ್ಟ್ ಅಂದ್ರೆ ಎರಡು ಬೆರಕೆ, ಬಿಳಿ ರಾಜಮುಡಿ ಕೆಂಪು ರಾಜಮುಡಿ ಎರಡು ಬೆರಕೆ ಆಗಿರ್ತದೆ. ಇಲ್ಲೇನಂದ್ರೆ ದೊಡ್ಡಿ ಭತ್ತ ಅಂತ ಬರ್ತೈತೆ, ಹಿಂದೆ ಹೌದು ಎತ್ತರವಾಗಿ ಬೆಳೆಯಂತ ದೊಡ್ಡಿ ಭತ್ತ ಅಂತ ಒಂದು ಬರ್ತದೆ. ಈ ರಾಜಮುಡಿನಲ್ಲಿ ದೊಡ್ಡಿ ಭತ್ತನು ಎತ್ತರವಾದ ತಳಿ, ಅದು ಅದರದ್ದು ಮಿಕ್ಸ್ ಇದ್ರಲ್ಲಿ ಬರ್ತದೆ. ಬಿಳಿ ರಾಜಮುಡಿ ಅಂದ್ರೆ ಒಳಗಡೆ ಅಕ್ಕಿ ಬಿಳಿ ಅಲ್ಲ, ಮೇಲ್ಗಡೆ ಏನೊಂದು ಅದರದ್ದು ಕವರ್ ಸಿಪ್ಪೆ ಇರ್ತದೆ, ಅದ್ರ ಸ್ವಲ್ಪ ಈ ನಾವು ಪೇಂಟ್ ಹೊಡಿತೀವಲ್ಲ ಹಳದಿ ಬಣ್ಣದ ಲೈಟ್ ಐವರಿ ಕಲರ್ ಅಂತ ಏನ್ ಹೇಳ್ತೀವಿ, ಐವರಿ ಕಲರ್ ಅಂತ ಇರ್ತದೆ ಆ ತರದ್ದು ಒಂದ್ ಸ್ವಲ್ಪ ಕಲರ್. ಅದರಿಂದ ನೆಕ್ಸ್ಟ್ ಅಂದ್ರೆ ಸ್ವಲ್ಪ ಬ್ರೌನಿಶ್ ಇರ್ತದೆ, ಅದನ್ನ ಕೆಂಪು ರಾಜಮುಡಿ ಕಳಿಸುತ್ತೆ. ಈ ಜಡೆ ರಾಜಮುಡಿ ಅನ್ನೋದು ಸಣ್ಣ, ಇವೆರಡ ಏನು ಭತ್ತ ಕೆಂಪು ರಾಜಮುಡಿ ಮತ್ತೆ ಬಿಳಿ ರಾಜಮುಡಿಗಿಂತ ಸ್ವಲ್ಪ ಸಣ್ಣ ಇರ್ತದೆ ಜಡೆ ರಾಜಮುಡಿ. ನೀವು ಯಾವ ಬಿತ್ತನೆ ಬೀಜ ಕೊಡ್ತಾ ಇದ್ದೀರಿ ಹಾಗಾದ್ರೆ? ನಮಗೆ ವೈಸಾಳ ಅವರು ಹೇಳಿದ ಹಾಗೆ ಜಡೆ ರಾಜಮುಡಿ ಇದ್ರೆ ಕೊಡಿ ಅಂತಾನೆ ಜನಗಳಿಂದ ಡಿಮ್ಯಾಂಡ್ ಸರ್. ಅಂದ್ರೆ ಈಗಾಗಲೇ ಜನಗಳಿಗೆ ಸಾಕಷ್ಟು ಪರಿಚಯ ಇದೆ ಸರ್ ರಾಜಮುಡಿ. ಹಾಗೆ ನಿಮ್ಮಲ್ಲಿ ಜಡೆ ರಾಜಮುಡಿ ಬಿತ್ತನೆ ಸಿಗುತ್ತಾ ಅಂತಾನೆ ಕೇಳ್ತೇವೆ. ವಿಶೇಷವಾಗಿ ಸರ್ ನಮ್ಗೆ ಬಿತ್ತನೆ ಬೀಜ ಡಿಮ್ಯಾಂಡ್ ಬರೋದು ಸಕಲೇಶ್ಪುರ ಮತ್ತೆ ಮೂಡಿಗೆರೆ ಸೋಮವಾರಪೇಟೆ ಮೂರು ತಾಲೂಕಿಂದ ಸರ್. ಈಗ ನಮ್ಗೆ ಹೊಳೆ ನರಸೀಪುರ ಅರ್ಕೂರು ಕೂಡ ವಿಶೇಷವಾಗಿ ಬೆಳೀತಾರೆ, ಅದರಲ್ಲಿ ಎಲ್ಲರೂ ಕೂಡ ಬಿತ್ತನೆ ಬೀಜ ಅವರೇ ಸಂರಕ್ಷಣೆ ಮಾಡ್ಕೊಂತಾರೆ, ಅಕ್ಕಪಕ್ಕದ ರೈತರಿಂದ ಸಂಬಂಧಿಕರಿಂದ ತೋಳ್ತಾರೆ. ಹಾಗಾಗಿ ಬಿತ್ತನೆ ಬೀಜ ಡಿಮ್ಯಾಂಡ್ ಬರೋದೇ ನಮ್ಗೆ ಸಕಲೇಶ್ಪುರ ಸೋಮವಾರಪೇಟೆ ಮತ್ತೆ ಮೂಡಿಗೆರೆ ಸರ್, ಈ ಮಲೆನಾಡು ಬೆಲ್ಟ್ ಇಂದ. ಇವ್ರಿಗೆ ಜಡೆ ರಾಜಮುಡಿ ಬಹಳ ವಿಶೇಷವಾಗಿ ಡಿಮ್ಯಾಂಡ್ ಇರುವಂತದ್ದು, ಹಾಗಾಗಿ ಅದನ್ನ ನಾವು ಹೆಚ್ಚು ರಿಕ್ವೈರ್ಮೆಂಟ್ ಮಾಡಿ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಬೇರೆ ಇನ್ನೆರಡು ತಳಿ ಏನು ವಯಸ್ಸಾದವ್ರು ಹೇಳ್ತಾ ಇದ್ದಾರೆ, ಅದರ ಬಿತ್ತನೆ ಬೀಜನೂ ತಮ್ಮಲ್ಲಿ ಸಿಗುತ್ತಾ? ಸಿಗುತ್ತೆ, ಬಟ್ ನಾವು ಅದನ್ನ ಆನ್ ಡಿಮ್ಯಾಂಡ್ ಕೊಡ್ತೀವಿ ಸರ್ ಅಷ್ಟೇ. ಕೇಳಿದ್ರಷ್ಟೇ ಕೊಡ್ತೀವಿ, ಇಲ್ಲ ಅಂದ್ರೆ ನಿಮ್ಮ ಹತ್ರ ಜಡೆ ರಾಜಮುಡಿನೇ ಸಿಗೋದು. ಯಾಕೆ ಅಂತಾರೆ, ಅದೇ 2 ವರ್ಷ ಸಕಲೇಶ್ಪುರ ಮೂಡಿಗೆರೆ ಮಲೆನಾಡು ಬಯಲು ಅನ್ನೋರು ಅಂತಂದ್ರೆ ಅದೇ ರೂಪ ಬದಲಾಗುತ್ತೆ, ಅದರದ ತಗೊಂಡೋಗಿದ ರೂಪ ಬದಲಾದ ತಕ್ಷಣ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ, ಜೊತೆಗೆ ಬೀಜಗಳನ್ನ ಸಂರಕ್ಷಣೆ ಮಾಡ್ಕೊಳಕ್ಕೆ ಕಷ್ಟ ಆಗ್ತದೆ ಆ ಕಡೆಗೆಲ್ಲ. ನಾವು ಸಕಲೇಶ್ಪುರದಿಂದ ಸರ್ ಹೆಚ್ಚು ಖರೀದಿ ಮಾಡ್ತೀವಲ್ಲ ಸರ್, ಭತ್ತನ ಭತ್ತ ಖರೀದಿ ಮಾಡಿ ನಾವು ರೈತರ ಡಿಮ್ಯಾಂಡ್ ಬೇಸ್ ಮೇಲೆ ಅದನ್ನ ಅನ್ಪಾಲಿಶು ಪಾಲಿಶ್ ಆತರ ಅಕ್ಕಿ ಮಾರಾಟ ಮಾಡ್ತೀವಿ. ಆದ್ರೆ ಹೊಯ್ಸಳ ಅವ್ರು ಹೇಳಿದ ಹಾಗೆ 2 ವರ್ಷ ಅಥವಾ 3 ವರ್ಷದ ನಂತರ ಸರ್ ಅದನ್ನ ನಾವು ಮತ್ತೆ ಅದನ್ನ ಅದೇ ಭತ್ತವನ್ನ ರೈತರು ಬೆಳೆದ್ರೆ ಅದ್ರ ಕೆಂಪು ಗುಣ ಜಾಸ್ತಿ ಆಗ್ತಾ ಹೋಗುತ್ತೆ, ಆಮೇಲೆ ಅಕ್ಕಿಯ ಗಾತ್ರ ದಪ್ಪದಾಗ್ತಾ ಹೋಗುತ್ತೆ ಸರ್, ಸ್ವಲ್ಪ ಅನ್ನೋನು ಹೊರಟು ಬರುತ್ತೆ. ತಮ್ಮ ಸಲಹೆ, ಪ್ರತಿ 2 ವರ್ಷಕ್ಕೊಂದ್ಸರಿ ತಳಿಯನ್ನ ಬದಲಾಯಿಸೋದು ಒಳ್ಳೇದು. ಅಂದ್ರೆ ಯಾರು ರೈನ್ ಸೀಸನ್ ಅಂದ್ರೆ ಮಳೆ ನೀರಿನ ಆಧಾರದಲ್ಲಿ ಭತ್ತ ಬೆಳೀತಾರಲ್ಲ, ಈ ಮಲೆನಾಡು ಅಂದ ತಕ್ಷಣ ಅವ್ರಿಗೆ ಯಾವುದೇ ರೀತಿಯಂತ ಡ್ಯಾಮ್ ಆಗ್ಲಿ ಮಳೆ ಇದರಲ್ಲೇ ಆಧಾರದಲ್ಲೇ ಬೆಳೆಯಂತ ಅಂತ ಕಡೆ, ಮತ್ತೆ ಕ್ಷಾರ ಭೂಮಿ ಅದು, ಸ್ವಲ್ಪ ಹುಳಿ ಮಣ್ಣು ಜಾಸ್ತಿ ಅಂಶ ಜಾಸ್ತಿ ಇರ್ತದೆ ಅಂತ ಕಡೆ ಇದು ಅವ್ರು ಬದಲಾಯಿಸ್ಕೊಳ್ಳೋದು ಒಳ್ಳೇದು ಅಂತ ಅನ್ನಿಸ್ತದೆ. ಹೊಯ್ಸಳ ಅವರೇ, ಇದು ಕೇವಲ ಮನಸ್ಸಿಗಷ್ಟೇ ಸಂಬಂಧಪಟ್ಟಿದ್ದ ಈ ರಾಜಮುಡಿ ವಿಶೇಷವಾಗಿ ರುಚಿ ಇರುತ್ತೆ ಅಂತ, ಅಥವಾ ನಿಜವಾಗ್ಲೂ ಅದ್ರಲ್ಲಿ ರುಚಿ ಇರುತ್ತೆ? ಇಲ್ಲ, ಯಾಕಂದ್ರೆ ತುಂಬಾ ನಿಜವಾಗ್ಲೂ ಅದೇ, ಯಾಕಂದ್ರೆ ನಾನು ಊರ್ಗೆ ವಾಪಸ್ ಬಂದಿದ್ದೆ ಒಂದು ವಿಶೇಷ, ಯಾಕಂದ್ರೆ ಈಗ ನಾಲೆ ಬಯಲಿನಲ್ಲಿ ಜಾಸ್ತಿ ನಿಮ್ಗೆ ಎಜಿ ಈ ಗೌರ್ಮೆಂಟ್ ಸ್ಟಾಫ್ಗಳು ಕಮ್ಮಿ. ನೀವು ಸುಮ್ನೆ ಒಂದು ವಿಚಾರ ಹೇಳ್ತಾ ಇರೋದು, ಯಾಕೆಂದ್ರೆ ಇದು ರುಚಿನೇ ಹಂಗೆ. ಯಾರ ಮನೆ ಈ ಅನ್ನ ಸ್ಟಾಕ್ ಕೊರತೆ ಇರಲ್ಲ ನೋಡಿ, ಅನ್ನ ಯಾರ ಮನೆ ಸ್ಟಾಕ್ ಇರ್ತದೆ, ಭತ್ತ ಸ್ಟಾಕ್ ಇರ್ತದೆ, ರುಚಿಕಟ್ಟಾದಂತ ಊಟ ತುಂಬಾ. ಇಲ್ಲಿ ಒಂದು ವಿಶೇಷ ಗುಣ ಇದೆ, ನಾನೊಂದು ಕಟಾವ್ ಆದ್ಮೇಲೆ ಒಂಚೂರು ಹೇಳ್ತೀನಿ. ಅಂದ್ರೆ ಭತ್ತ ಕುಯಿಲಾದ್ಮೇಲೆ ಏನ್ ಮಾಡ್ತಾರೆ, ಗುಡ್ಡೆ ಒಡ್ತಾರೆ. ಗುಡ್ಡೆ ಒಟ್ಟಿ 15 ದಿವಸ ಅಥವಾ ಅವ್ರಿಗೆ ಟೈಮ್ ಸಿಕ್ಕ 15 ದಿನದಿಂದ 1 ತಿಂಗಳ ತನಕ ಗುಡ್ಡೆನಲ್ಲಿ ಬಿಡ್ತಾರೆ, ಬೇಯುತ್ತೆ. ಆ ಗುಡ್ಡೆನಲ್ಲಿ ಬಿಟ್ಟಾಗ ಏನಾಗುತ್ತೆ, ಅದೊಂಥರ ಮಾಗ್ತದೆ ಭತ್ತ ಕುಯಿಲಾಗಿ. ಆ ಮಾಗದಾಗ ಏನಾಗುತ್ತೆ, ಅದ್ರ ಗುಣ ಇನ್ನು ಚೆನ್ನಾಗಾಗ್ತದೆ. ಆಮೇಲೆ ಭತ್ತ ಬಡಿಬೇಕಾದ್ರೆ ಚೆನ್ನಾಗಿ ಉದುರುತ್ತದೆ. ಈಗೇನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಮಿಷಿನರೀಸ್ ಬಂದಿರೋದ್ರಿಂದ ಲೇಬರ್ ಕಮ್ಮಿ ಇರೋದ್ರಿಂದ ಕುಯಿಲ್ಬಿಟ್ಟು ಇಮಿಡಿಯೇಟ್ ಆಗಿ ಏರಿ ಮೇಲೆ ಓದ್ಬಿಟ್ಟು ಮಿಷಿನ್ ಕೊಟ್ಬಿಟ್ಟು ಮಾಡುವಂತ ಇರ್ತದೆ. ಯಾರು ಈ ಗುಡ್ಡೆನ ಒಟ್ಟಿ ಮಾಕ್ಸಿ ಮಾಡ್ತಾರೆ ನೋಡಿ, ಅಂತ ಒಂದು ವಿಶೇಷದಲ್ಲಿ ಒಂದು ವಿಶೇಷವಾದ ಅರೋಮ ಅದರಲ್ಲಿ ಬಂದೇ ಬರ್ತದೆ. ಅಂದ್ರೆ ಏನು ಅಂತಂದ್ರೆ, ಇಮಿಡಿಯೇಟ್ ಆಗಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರಾಜಮುಡಿ, ಒಂದು 4 ತಿಂಗಳು ಅದನ್ನ ನಾವು ಬಡ್ದಾದ್ಮೇಲೆ ಇಟ್ಕೋಬೇಕಾಗುತ್ತೆ. ಮೊದ್ಲೇನು ಉಪಯೋಗಿಸಿದ್ರೆ ಬೆಣ್ಣೆ ತರ ಆಗುತ್ತೆ, ಮುದ್ದೆ ತರ ಆಗ್ತದೆ, ನಮ್ಗೆ ಕೆಲವರಿಗೆ ಕಾಳು ತರ ಊಟ ಮಾಡಿ ರೂಢಿ ಇರ್ತದೆ. ಆತರ ಇದು ಬಡ್ದೊಂದು 4 ತಿಂಗಳ ತನಕ ಬರೋದಿಲ್ಲ, ಆಮೇಲೆ ರುಚಿ ಇರ್ತದೆ ಮತ್ತೆ ಅರೋಮ ಬರ್ತದೆ. ನೀವು ಕುಕ್ಕರ್ ನಲ್ಲೇ ಬೇಯಿಸಿ ಅದ್ರಲ್ಲಿ ಬೇಯಿಸಿದಾಗ ಓಪನ್ ಮಾಡಿದಾಗ ಒಂದ್ ರೀತಿ ಹಬೆ ಬರ್ತದೆ ಅನ್ಕೊಳ್ಳಿ, ಅವಾಗ ನೀವು ಅದನ್ನ ನೀವು ಒಳ್ಳೆ ಅರೋಮ ಬರ್ತದೆ. ಮತ್ತೆ ಬರೀ ಅನ್ನ ಊಟ ಮಾಡಬಹುದು, ನೀವು ಬೇರೆ ಅನ್ನನ ಬೇಕಾದ್ರೆ ಊಟ ಮಾಡಿ ನೋಡಿ, ಅದೇ ಈ ರಾಜಮುಡಿ ಅನ್ನನ ಊಟ ಮಾಡಿಬಿಡಿ. ನಾವು ಹೊಟ್ಟೆ ತುಂಬಾ ಬೇಕಾದ್ರೆ ಬರೀ ಅನ್ನ ಉಪ್ಪು ಸ್ವಲ್ಪ ತುಪ್ಪ ಇದ್ರೂ ಸಹ ಬರೀ ಅನ್ನ ಊಟ ಮಾಡ್ಲಿಕ್ಕೂ ಅವಕಾಶ ಇದೆ. ಯಾಕಂದ್ರೆ ಸ್ನೇಹಿತರು ಬರ್ತಾರಲ್ಲ ನಮ್ಮ ಮನೆಗೆ, ಸ್ನೇಹಿತರು ಎಲ್ಲ ವಿಸಿಟ್ ಬಂದಾಗ ಈ ರಾಜಮುಡಿ ಅನ್ನ ಊಟ ಮಾಡಿದ್ರೆ ಕೈ ಮುಗಿಸ್ಕೊಂಡು ಹೋಗುವಂತದ್ದು ಪದ್ಧತಿ ತರ ಬರ್ತದೆ. ರಾಜಮುಡಿಗೆ ವಿಶೇಷವಾದ ಏನಾದ್ರೂ ಸ್ಥಾನಮಾನ ಕೊಡುವಂತ ಪ್ರಯತ್ನ ನಿಮ್ಮ ಒಕ್ಕೂಟದಿಂದ ಮಾಡ್ತಾ ಇದ್ದೀರಾ ಜಯಪ್ರಸಾದ್ ಅವರು? ಸರ್, ಈಗಾಗಲೇ ಇಲಾಖೆಗಳಿಂದ ಮತ್ತೆ ಪ್ರೈಸ್ ಕಮಿಷನ್ ವತಿಯಿಂದ GIA ಜಿಯಾಗ್ರಫಿಕಲ್ ಇಂಡಿಕೇಶನ್ ಒಂದು ಮಾಡಬೇಕು ಅಂತಕ್ಕಂತ ಪ್ರಯತ್ನ ಮುಂಚೆಯಿಂದ ನಡೀತಾನೆ ಇದೆ ಸರ್. ಈ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯತ್ನಗಳು ಆಗಿದೆ, ಅದು ಪರವಾಗಿ ನಾವು ಕೂಡ ಒಂದಷ್ಟು ಕೆಲಸಗಳು ಮಾಡ್ತಾ ಇದೀವಿ ಸರ್. ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ಅದ್ರ ಹಿನ್ನೆಲೆ ಮತ್ತೆ ಬೆಳೆಗಾರನ ಪರಿಚಯ ಮಾಡಿಸುವಂತದ್ದು, ಈ ತರ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ಅಂತದ್ದು, ಆ ತರದ ಕೆಲಸಗಳು ನಮ್ಮ ಕಡೆಯಿಂದ ಪ್ರಯತ್ನ ಆಗ್ತಾ ಇದೆ ಸರ್. ಹೊಯ್ಸಳ ಅವರೇ, ಈಗ ರೈತರು ತಾವು, ನೀವು ಎಷ್ಟು ವರ್ಷದಿಂದ ರಾಜಮುಡಿ ಬೆಳೀತಾ ಇದ್ದೀರಿ? ಸರ್, ನಾನು ಅಂದ್ರೆ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಪರಂಪರೆಯಾಗಿ ಬಂದಂತ ವ್ಯವಸ್ಥೆ ಇದು. ನಾನು 97ನೇ ಇಸವಿಯಲ್ಲಿ ವ್ಯವಸಾಯಕ್ಕೆ ಬಂದೆ. ಅದಕ್ಕಿಂತ ಮೊದಲು ನಮ್ಮ ತಾತದಿಯರು ಇದ್ರು, ಅವರು ಸುಮಾರೊಂದು 16 ಎಕರೆಯಲ್ಲಿ ಬೆಳೀತಿದ್ರು ರಾಜಮಡಿ. ಆವಾಗ ಈ ಏನು ಗೊರೂರು ಡ್ಯಾಮ್ ಇನ್ನೂ ಆಗಿರ್ಲಿಲ್ಲ, ಹೇಮಾವತಿ ನದಿಗೆ ಶ್ರೀರಾಮನ ದೇವರ ನಾಲೆ ಅಂತ ಒಂದು ಚೆಕ್ ಡ್ಯಾಮ್ ವಿಶ್ವೇಶ್ವರಯ್ಯವರು ಸುಮಾರು 153 ವರ್ಷದ ಹಿಂದೆನೆ ಚೆಕ್ ಡ್ಯಾಮ್ ತರ ಕಟ್ಟಿ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅದಕ್ಕಿಂತ ಮೊದಲು ಕೆರೆ ಕಟ್ಟೆ ಕಾಲದಿಂದಲೂ ನಮ್ಮ ಪೂರ್ವಿಕರು ಬೆಳೀತಾ ಇದ್ರು ರಾಜಮುಡಿ ತಳಿ, ಅದನ್ನ ನಾವು ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ. ಸಂತೋಷ. ಯಾವ ರೀತಿ ಇದನ್ನ ಬೆಳಿಬೇಕು, ಇದ್ರ ಬೇಸಾಯದಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಇದ್ರ ಬೇಸಾಯದ ವಿಶೇಷತೆ ಅಂದ್ರೆ ಇದು 4.5 ರಿಂದ 5 ತಿಂಗಳು ಬರು, 145 ದಿವಸ 150 ದಿವಸ ತನಕ ಬೆಳೆ, ದೀರ್ಘಾವಧಿ ಬೆಳೆ. ಇದು ನಾವು ಜೂನ್ ಮಧ್ಯಭಾಗದಿಂದ ಆಗಸ್ಟ್ ಮಧ್ಯದ ಭಾಗ ತನಕ ಸಮಯ. ಯಾಕೆ ಆಗಸ್ಟ್ ಅಂತ ಹೇಳ್ತೀನಿ, ನಾಲೆ ನೀರನ್ನ ನೆಚ್ಚಿಕೊಂಡವ್ರು ನಾವು, ಡ್ಯಾಮ್ ತುಂಬಿದ್ರೆ ಮಾತ್ರ ನಮ್ಗೆ ನಾಲೆ ನೀರು ಬರುವಂತದ್ದು. ಒಳ್ಳೆ ಮಳೆ ಆಯ್ತು, ಸ್ವಲ್ಪ ನಾಲೆಯಲ್ಲಿ ಒಂಚೂರು ನೀರು ಹರಿತು ಅಂದ್ರೆ ಜೂನ್ 10ನೇ ತಾರೀಕಿಂದ ಮೇಲೆ ಶುರು ಮಾಡ್ತಾರೆ, ಹಾಗೆ ಹುಯ್ಲಿಕ್ಕೆ ನೀರು ತಕ್ಕಂಗೆ ನೋಡ್ಕೋತಾರೆ. ಆದ್ರೆ ಏನಪ್ಪಾ ಅಂದ್ರೆ ಚಳಿಗಾಲಕ್ಕೆ ಹೂ ಬರುವಂತದ್ದು. ಈ ಚಳಿಗಾಲ ಮಧ್ಯ ಭಾಗ ಬರ್ತಿದ್ದಂಗೆ ನಮ್ಗೆ ಹೊಳೆ ಬರ್ಲಿಕ್ಕೆ ಚಳಿಗಾಲನ ಬಯಸುವಂತ ತಳಿ ಇದು. ಅಂದ್ರೆ ನಾವು ಬೇರೆ ಸೀಸನ್ ಇದ್ಲು ಚಳಿಗಾಲದ ಸೀಸನ್ ಅಲ್ಲಿ ಇದು ಹೊಳೆ ಹೊರಗಡೆ ಬರ್ತದೆ, ತುಂಬಾ ದೀರ್ಘಾವಧಿ ಬೆಳೆ ಆಗ್ತದೆ. ಜೊತೆಗೆ ಇದ್ರ ಎತ್ತರ 4.5 ಇಂದ 5 ಅಡಿ ತನಕ ಬೆಳೆಯಬಲ್ದು. ಶ್ರೀ ಪದ್ಧತಿಯಲ್ಲಿ ನಾನು ನೋಡ್ದಂಗೆ 6 ಅಡಿ ಸಹ ಬೆಳೆದಿದೆ. ನನ್ನ ಸ್ನೇಹಿತರು ಶ್ರೀ ಪದ್ಧತಿ ಮಾಡಿದ್ರು 6 ಅಡಿ ಬೆಳೆದಿತ್ತು. ನಾನು ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಅಪರೂಪದ ದೃಶ್ಯ ಅದು. ಒಂದು ವಿಚಾರ ಹೊಯ್ಸಳ ಅವ್ರೆ, ಒಂದು ಕಾಲು ತಿಂಗಳಾದಾಗ ಇದ್ರ ಮೇಲ್ಗಡೆ ಇದನ್ನ ಕುಯ್ತಾರೆ ರಾಜಮುಡಿನಲ್ಲಿ. ಅದೊಂದು ಬೇಸಾಯ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದೀನಿ, ನಾನು ಕೂಡ ನೋಡಿದೀನಿ. ಅದು ನಿಜವಾಗ್ಲೂ ಎಲ್ಲ ಕಡೆ ಆಗುತ್ತಾ? ಯಾಕೆ ಅಂದ್ರೆ ಯಾರು ಜೂನ್ ತಿಂಗಳಲ್ಲಿ ನೆಡ್ತಾರೆ, ಅದೇನಾಗ್ತದೆ ಎತ್ತರ ಬೆಳೆದ್ಬಿಡುತ್ತೆ. ಎತ್ತರ ಬೆಳೆದಾಗ ಏನಾಗುತ್ತೆ, ಹೊಡೆ ಬಂದಾಗ ಬೀಳೋ ಸಾಧ್ಯತೆ ಜಾಸ್ತಿ ಇರ್ತದೆ, ಬೇಗ ಬೆಳೆದ್ಬಿಡ್ತದೆ. ಮತ್ತೆ ಅದು ಚಳಿಗೆ ಸಿಕ್ಲೇಬೇಕು, ಹೊಡೆ ಬರ್ಬೇಕು ಅಂದ್ರೆ ಚಳಿಗೆ ಸಿಕ್ಬೇಕು, ಟೈಮ್ ಇರ್ತದೆ. ಅದಕ್ಕೇನ್ ಮಾಡ್ತಾರೆ ಅಂದ್ರೆ ಅದನ್ನ ಕುಯ್ದು ಬಿಡ್ತಾರೆ. ಇಲ್ಲ ಅಂತಾರೆ ಮೇಕೆ ಅಥವಾ ಈ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ದನಗಳಿದ್ರೆ ಅದನ್ನು ಸಹ ಬಿಡೋ ಪದ್ಧತಿ ಇದೆ, ಅದಕ್ಕಾಗಿ ಕುಯ್ತಾರೆ ಅದನ್ನ. ಆ ಒಂದು ಎತ್ತರ ಬೆಳೆದು ಅಂತ ಅಂದ್ರೆ ಬಿದ್ದು ಬಿಡುತ್ತೆ. ಈಗ ಬೀಜ ಒಳ್ಳೆ ನಿಜವಾದ ರಾಜಮುಡಿ ಅಂತ ಗುರುತಿಸೋದು ಹೇಗೆ ಜಯಪ್ರಸಾದ್ ಅವರ? ಈಗ ನೀವು ಬೀಜ ಹೇಗಿದ್ರು ಡೀಲ್ ಮಾಡ್ತಾ ಇರೋದ್ರಿಂದ ಕೇಳ್ತಾರೆ. ನಾವು ಈ ತರ ಅನುಭವ ಇರೋ ಅಂತ ರೈತರುಗಳನ್ನ ಒಟ್ಟಿಗೆ ಒಂದು ಗದ್ದೆ ಕರ್ಕೊಂಡು ಹೋಗ್ತೀವಿ ಸರ್, ಕಟಾವಿಗಿಂತ ಒಂದು 15 ದಿನ ಮುಂಚೆ ಕರ್ಕೊಂಡೋಗಿ ಅಲ್ಲಿ ಅವರು ರೈತರಿಗೆ ಹೇಳ್ತೀವಿ ಸರ್ ಯಾವ್ದು ಅದರಲ್ಲಿ ಮಿಶ್ರಣ ಇರುತ್ತೆ, ಆ ತೆನೆ ತೆಗೆಸ್ತೀವಿ. ತೆಗೆದ್ಮೇಲೆ ಶುದ್ಧವಾಗಿರೋ ರಾಜಮುಡಿಗೆ ಒಂದು ಪ್ಲಾಟ್ ಮಾಡ್ತೀವಿ ಸರ್. ಅಲ್ಲಿ ತುಂಬಾ ಮಿಶ್ರಣ ಇದ್ರೆ ಕೆಲವು ಸೆಲೆಕ್ಟೆಡ್ ತೆನೆಗಳಿಗೆ ದಾರ ಕಟ್ಟಿಸಿ, ದಾರ ಕಟ್ಟಿರೋ ತೆನೆಗಳನ್ನ ಸಪರೇಟ್ ಮಾಡಿ ಒಂದ್ 2-3 ಕೆಜಿ ಬಿತ್ತನೆ ಬೀಜ ಮಾಡಿ ಅದನ್ನ ಮುಂದಿನ ವರ್ಷ ಬಿತ್ತನೆ ಮಾಡಿ ಆಮೇಲೆ ಎಕರೆಗಟ್ಟಲೆ ಅದನ್ನ ವಿಸ್ತರಣೆ ಮಾಡೋ ಅಂತ ಪ್ರಯತ್ನಗಳು ಸಾಕಷ್ಟು ಕಾಲದಿಂದಲೂ ಮಾಡಿದೀವಿ ಸರ್. ಇದು ನಮ್ಮ ರಾಜಮುಡಿನಲ್ಲಿ ಅಂತ ಸಮಸ್ಯೆಗಳು ಸಾಮಾನ್ಯ ಬರ್ತಾ ಇಲ್ಲ. ಒಂದು ಲೆಸ್ ದನ್ 1% ಮಿಶ್ರಣ ಇದ್ರೆ ಆ ಗದ್ದೆಗೆ ಇಳಿದು ಆ ತೆನೆಗಳು ಸಪರೇಟ್ ಮಾಡಿಬಿಟ್ರೆ ಸಾಕು ಸರ್, ಇರ್ತಕ್ಕಂಥ ಬಿತ್ತನೆ ಎಲ್ಲ ಶುದ್ಧವಾಗಿರುತ್ತೆ. ಅದರಲ್ಲಿ ಜೊಳ್ಳು ಕಾಳುಗಳನ್ನು ಸಂಪೂರ್ಣ ಅಂದ್ರೆ ಸ್ವಲ್ಪ ಕೌಡುಗಳು ತೆಗೆದಿರ್ತೀವಿ, ಜೊಳ್ಳು ಕಾಳು ಸ್ವಲ್ಪ ಕಾಯಿ ಜರುಗ್ ಬರುತ್ತೆ. ಭತ್ತದ ಗೊಂಚಲಿನ ತೆನೆ ಕೆಳಭಾಗದ ಕಾಳುಗಳು ಪೂರ್ಣ ಬಲ್ತಿರಲ್ಲ, ಆ ಕಾಳನ್ನು ಸ್ವಲ್ಪ ನಾವು ಮಷಿನ್ನಲ್ಲಿ ತೆಗೆದ್ಬಿಟ್ರೆ 100ಕ್ಕೆ ಸುಮಾರು 90%ಗಿಂತ ಹೆಚ್ಚು ಜರ್ಮಿನೇಷನ್ ಬರುತ್ತೆ ಸರ್. ಅಷ್ಟು ಶುದ್ಧವಾಗಿ ಕೊಟ್ರೆ ಸಾಕಾಗುತ್ತೆ ರೈತರಿಗೆ. ಇದನ್ನ ಸಂಪೂರ್ಣವಾಗಿ ಸಾವಯವದಲ್ಲೇ ಬೆಳೀತೀರ ಹೊಯ್ಸಳ ಅವರೇ? ಸರ್, ಇದು ಏನಂದ್ರೆ 4.5 ಅಡಿ 5 ಅಡಿ ಎತ್ತರ ಬೆಳೆದಾಗ ಏನಾಗುತ್ತೆ ಅಂದ್ರೆ ಬೀಳೋ ಚಾನ್ಸಸ್ ಜಾಸ್ತಿ. ನಾವು ಈ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಾಗ ಏನಾಗ್ತದೆ, ರಾಸಾಯನಿಕ ಗೊಬ್ಬರದಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಯೂರಿಯಾನ ಜಾಸ್ತಿ ಕೊಡ್ತಾರೆ, ಅಂದ್ರೆ ಸಾರಜನಕದ ಪ್ರಮಾಣವನ್ನು ಜಾಸ್ತಿ ಕೊಡ್ತಾರೆ. ಆಗೇನಾಗುತ್ತೆ, ಇದು ಬೀಳೋ ಚಾನ್ಸಸ್ ಜಾಸ್ತಿ. ಮತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ಮಳೆ ಬಂದ್ರೆ ಏನಾಗ್ತದೆ, ನಮ್ಮ ರೈತರುಗಳು ಕಾಳು ಚೆಲ್ತಾರೆ ಗಲ್ದೆಗೆ, ಹೆಸರು ಕಾಳು, ಉದ್ದಿನ ಕಾಳು, ಅಲ್ಸಂದೆ ಅಥವಾ ಅಲ್ಸಂದೆ ಕಡ್ನಿ ಅಂತೀವಿ, ಜೊತೆಗೆ ಎಳ್ಳು, ಸ್ವಲ್ಪ ಸೆಣಬು, ಜೊತೆಗೆ ಒಂದು ಮುಸ್ಕಿನ ಜೋಳ. ಅಂದ್ರೆ ದನಗಳಿಗೂ ಮೇವಾಗ್ಬೇಕು, ತಮಗೂ ಮೇವಾಗುವಂತ. ಆ ತಿಂಗಳಲ್ಲಿ ಒಳ್ಳೆ ಮಳೆ ಬಂದ್ರೆ ಭರಣಿ ಮಳೆ, ಆ ಮಳೆಗೆ ಆ ತರದ ಸಿಕ್ಕಿದ್ರೆ ಏನಾಗ್ತದೆ, ಒಳ್ಳೆ ಕಾಳು ಬೆಳೀತಾರೆ. ಆ ಕಾಳು ಬೆಳೆದಾಗ ಏನಾಗುತ್ತೆ, ಅಲ್ಲಿ ಈ ಒಂದು ಸಾವಯವ ಪದ್ಧತಿನಲ್ಲಿ ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಈ ರೈಸೋಬಿಯಂ, ದ್ವಿದಳ ಧಾನ್ಯ ಬೆಳೆದ್ರೆ ರೈಸೋಬಿಯಂ ಸೃಷ್ಟಿ ಆಗುತ್ತೆ ಅಲ್ಲಿ, ಆವಾಗ್ಲಿಂದ ಅದು ಸಾವಯವ ಆರಂಭ ಆಗ್ತದೆ. ರಾಜಮುಡಿದ ಎಕರೆಗೆ ಎಷ್ಟು ಬೀಜ ಬಳಸ್ತೀರಿ? 1 ಎಕರೆಗೆ ನಾವು ಬಳಸೋದು 30 ಸೇರು, 30 ಸೇರಿಂದ 35 ಸೇರು ಲೆಕ್ಕ ಹಾಕೊಳ್ತೀವಿ. ಜಾಸ್ತಿ ಹೇಳ್ಬಿಡ್ತಲ್ಲ ಇಲ್ಲ, ಏನಾಗ್ತದೆ ಸರ್, ಜಾಸ್ತಿ ಆದ್ರೆ ತೊಂದರೆ ಇಲ್ಲ, ಗದ್ದಾಳಕ್ಕೆ ಸಸಿ ಹೊರಗಡೆಯಿಂದ ಹಿಡಿಯೋದು ಅಂದ್ರೆ ಕಷ್ಟ. ನಮ್ಮ ಪದ್ಧತಿ ಅಂತಲೂ ಅಂದ್ರೆ ಶ್ರೀ ಪದ್ಧತಿ 2 ಕೆಜಿ. ಯಾವಾಗ ಶ್ರೀ ಪದ್ಧತಿ ಅನುಕೂಲ ಅಂತಂದ್ರೆ ಎಲ್ಲಿ ನೀರಿನ ಕೊರತೆ ಇರ್ತದೆ, ಮುಂದೆ ದೇಶದಲ್ಲಿ ನೀರು ಸಾಲೋದಿಲ್ಲ, ಆತರ ಇರ್ತದೆ. ಇಲ್ಲಿ ನಾಳೆ ಬಯಲು ಅಂತ ತಕ್ಷಣನೇ ನೀವು ನೀರು ಬೇಕಾಗ್ಲಿ ಬೇಡದೆ ಇರ್ಲಿ, ಯಾಕಂದ್ರೆ ಅಕ್ಕಪಕ್ಕದಲ್ಲೂ ಗದ್ದೆ ಇರ್ತವೆ, ನಾನು ಒಬ್ಬನೇ ಗದ್ದೆ ಬೆಳೆನಲ್ಲ, ಇಡೀ ನಾಳೆ ಬಯಲು ಗದ್ದೆ ಬೆಳೀತಿರ್ತಾರೆ. ಓ, ನೀರಿಗೇನು ಇಲ್ಲಿ ನಮ್ ಕೊರತೆ ಇರಲ್ಲ, ನೀರ್ ಹರಿತಾ ಇರ್ತದೆ. ನಮಗ್ ನೀರ್ ಕಟ್ಟೆ ಹಾಕಿ ನೀರ್ ನಿಲ್ಸದೆ ಒಂದ್ಸತಿ ಕಷ್ಟ ಆಗಿರ್ತದೆ. ಅಂತ ಟೈಮ್ನಲ್ಲಿ ನಾವು ಶ್ರೀ ಪದ್ಧತಿ ಅಂತ ಅಂದ್ರೆ ಕಷ್ಟ ಆಗ್ತದೆ. ಈ ಪದ್ಧತಿಯಲ್ಲಿ ನಾವು 30 ಸೇರನ್ನ ನಾವು ಬಳಸ್ಕೊಳ್ತೀವಿ. ಒಟ್ಲಾಗಿ ಹಾಕ್ತೀರಿ ಸರ್? ಒಟ್ಲು ಪಟ ಮಾಡ್ಕೊಳ್ಳುವಂತದ್ದು. ಮೊದಲು ನಾವು ಈಗಾಗಲೇ ಹೇಳಿದ್ದೆ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಂಡಿರ್ತೀವಿ ಅಂತ. ಈ ದ್ವಿದಳ ಧಾನ್ಯ ಇನ್ನು ಬಂದಿರಲ್ಲ, ಆಗ್ತಾನೆ ಇನ್ನು ಮಾಗಕ್ ಶುರು ಆಗಿರ್ತದೆ. ನಾವು ಅಗೆ ಹುಯ್ಯಕ್ಕೆ ಅಗೆ ಗದ್ದೆ ಅಂತಲೇ ಕೆಲವು ಇರ್ತದೆ, ಆ ಪರಂಪರಾವತಿ ಅದೇ ಗದ್ದೆಯಲ್ಲಿ ಅಗೆ ಹೋಯ್ತಿರ್ತೇವೆ. ಆ ತರದ ಅಗೆಗಳನ್ನ ನಾವು ಗುರುತು ಮಾಡಿ ಇಟ್ಕೊಂಡಿರ್ತೇವೆ. ಈ ಕಾಳು ಬರದೆ ಇನ್ನು ನಮ್ಗೆ ಧಾನ್ಯ ಸಿಕ್ಕಿರಲ್ಲ. ಈ ಜೂನ್ ತಿಂಗಳಲ್ಲಿ ನಾವು ಅಗೆ ಹೋಗ್ಬೇಕು ಅಂದ್ರೆ ಧಾನ್ಯ ಆಗೇನ್ ಮಾಡ್ತೇವೆ, ಅದನ್ನ ಕುಯ್ದು ಅಥವಾ ದನ ಮೇಯಿಸಿನ ಆ ಜಾಗ ರೆಡಿ ಮಾಡ್ಕೊಂಡು ಒಂದ್ 2 ಉಕ್ಕೆ ಹೊಡೆದು ಅದನ್ನ ಪುಡಿ ಮಾಡ್ಕೋಬೇಕು. ಯಾಕಂದ್ರೆ ಹೆಪ್ಪಾದ್ರೆ ನಾವು ಗುದ್ಲಿಲಿ ಯಾರಾಕೋದು ಅಥವಾ ಎರಚೋದು ಅಂತ ಹೇಳ್ತೀವಿ, ಪಟ ಮಾಡ್ಕೋಬೇಕು. ಅದಕ್ಕೆ ನಾವು ಒಂದು ಪಟಕ್ಕೆ ಸುಮಾರು 1.5 ಸೇರು ಅಥವಾ ಎರಡು ಎರಡು ಕಾಲು ಸೇರಿದಷ್ಟು ಒಂದ್ ಪಟಕ್ಕೆ ನಾವು ಬೀಜೋಪಚಾರ ಮಾಡ್ತೀರಾ? ಈ ರಾಜಮುಡಿನಲ್ಲಿ ಯಾವುದೇ ರೀತಿಯಾದಂತ ನಾವು ಪ್ರಾಕ್ಟೀಸ್ ಮಾಡಿಲ್ಲ. ನಮ್ಮ ಏನ್ ಹಳ್ಳಿ ಕಡೆ ಈ ಬೀಜ, ಯಾಕಂದ್ರೆ ಇದಕ್ಕೆ ತುಂಬಾ ನಮ್ಮ ದೇಶಿ ಭತ್ತ, ಇದಕ್ಕೆ ನಾವು ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಯಾವುದೇ ರೀತಿಯಾದಂತ ಕಾಯಿಲೆ ಮತ್ತೆ ಕೀಟಬಾಧೆ ಇರ್ತದೆ. ನಾನು ರಾಸಾಯನಿಕ ಬೀಜೋಪಚಾರದ ಬಗ್ಗೆ ಪ್ರಶ್ನೆ ಮಾಡ್ತೇನೆ. ಏನ್ ಬೀಜಾಮೃತ ಅಂತ ಮಾಡ್ಕೊಂಡು ಮಾಡ್ತಿರಲ್ಲ, ಅದನ್ನಾದ್ರೂ ಮಾಡ್ತೀರಾ? ಇಲ್ಲ, ಆ ತರದ ವ್ಯವಸ್ಥೆನ ಇಲ್ಲಿ ಪ್ರಾಕ್ಟೀಸ್ ಇಲ್ಲ. ಜೀವಾಮೃತ ಅಥವಾ ಇನ್ನೊಂದು ವ್ಯವಸ್ಥೆ ಅದರಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಹುದುಗಿಸುವಂತ ವ್ಯವಸ್ಥೆ ಇಲ್ಲ. ನೇರವಾಗಿ ನಾವು ಅದನ್ನ ಏನ್ ಒಂದ್ಸತಿ ತೊಳಿತೀವಿ ಅಷ್ಟೇ, ಒಂದ್ಸತಿ ತೊಳಿಬಹುದು. ಕೆಲವು ರೈತರು ಮೊಳಕೆ ಕಟ್ತಾರೆ, ಅದಕ್ಕೆ ಮೊಳಕೆ ಕಟ್ಟಿ ಹಾಕೋದು ಇದೆ. ಉಪ್ಪು ನೀರಲ್ಲಿ ಏನಾದ್ರೂ? ಇಲ್ಲ ಇಲ್ಲ, ಅಂದ್ರೆ ಇಳಿದಿರೋ ರೈತರು ಮಾಡ್ತಾರೆ. ಈ ನಮ್ಮ ಬಯಲಿನಲ್ಲಿ ಆ ಉಪ್ಪು ನೀರಿನ ಟ್ರೀಟ್ಮೆಂಟ್ ಆತರ ಏನಿಲ್ಲ, ಅದನ್ನ ನೇರವಾಗಿ ಏನ್ ಸಂಗ್ರಹ ಮಾಡಿ ಸಪರೇಟ್ ಆದ ಬೀಜ ಚೀಲ ಅಂತಲೇ ಇಟ್ಕೊಂಡಿರ್ತಾರೆ. ಬಿತ್ತನೆ ಬೀಜಕ್ಕೆ ಮುಂದಕ್ಕೆ ಬೆಳೆ ಕಟವಾದ ತಕ್ಷಣನೆ ಈ ಎರಡು ಚೀಲ ನಮ್ಗೆ ಬಿತ್ತನೆ ಮಾಡ್ಲಿಕ್ಕೆ ಬೇಕು ಅಂದ್ಬಿಟ್ಟು ಗೋಣಿ ಚೀಲದಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಆ ಬೀಜವನ್ನು ನಾವು ಬಿತ್ತನೆ ಮಾಡುವಂತದ್ದು ಆಗ್ತದೆ. ತೊಳಿತೀವಿ, ಬಿತ್ತನೆ ಆಗಕ್ಕಿಂತ ಮೊದಲು ನೀರಲ್ಲಿ ನಾವು ಅಂಡೆಗಳಿರ್ತವೆ ಅದ್ರಲ್ಲಿ ನೀರ್ ನೆನೆ ಹಾಕ್ತಿವಿ. ನೆನೆ ಹಾಕ್ತಾಗ ಏನಾಗುತ್ತೆ, ಜಳ್ಳ ಬೀಜ ಎಲ್ಲ ಮೇಲ್ಗಡೆ ಬಂದು ತೇಲ್ತದೆ. ಆಮೇಲೆ ನಾವು ಅದನ್ನ ಸ್ವಲ್ಪ ಡ್ರೈ ಮಾಡಿ ನೆಲ ಡ್ರೈ ಮಾಡಿ ಬಿತ್ತನೆ ಮಾಡಿ. ಎಷ್ಟು ದಿನದ ಪೈರನ್ನು ನಾಟಿ ಮಾಡೋದು ನೀವು? ಈ ರಾಜಮುಡಿದೇನು ಅಂತ ಸರ್, 17 ದಿವಸ. 17 ದಿವಸ? 17 ದಿವಸದಿಂದ ತಿಂಗಳು ತನಕ, ಒಂದ್ ತಿಂಗಳ ತನಕ ಟೈಮ್ ಇರ್ತದೆ. ಹೇಳಿ ಜಯಪ್ರಸಾದ್ ಅವ್ರೆ, ಎಷ್ಟು ಜನ ಇರ್ಬೋದು ತಮ್ಮಲ್ಲಿ ರಾಜಮುಡಿ ಭತ್ತದ ಬೆಳೆಗಾರರು? ರಾಜಮುಡಿ ಬೆಳೆಗಾರರು ನಮ್ಮ ಸಾವಯವ ಒಕ್ಕೂಟದಡಿನಲ್ಲಿ ಸುಮಾರು ಒಂದ 600ಕ್ಕಿಂತ ಹೆಚ್ಚು ರೈತರು ಬರ್ತಾರೆ ಸರ್. ಅದು ರಾಜಮುಡಿ ಬೆಳೆಗಾರರ ಸಂಘಗಳನ್ನ ಸರ್ ನಾವು ಮಾಡಿದೀವಿ ಒಕ್ಕೂಟದಿಂದ. ಒಳೆ ನರಸೀಪುರ, ಅರ್ಕುಲಗೂಡು ಮತ್ತೆ ಸಕಲೇಶ್ಪುರದ ಕೆಲವು ಭಾಗದಲ್ಲಿ, ಮತ್ತೆ ಸೋಮಾರಪೇಟೆ ಕುಶಾಲ್ ನಗರದ ಕೆಲವು ಭಾಗಗಳಲ್ಲಿ ನಮ್ಮ ಒಕ್ಕೂಟದಿಂದ ರಾಜಮುಡಿ ಭತ್ತ ಬೀಜ ಕೊಡ್ತಾ ಇದೀವಿ. ಸಾಕಷ್ಟು ಬೆಳೆದು ಉತ್ಪಾದನೆ ಮಾಡ್ತಾ ಇದ್ರಿ. ಹೇಳಿ ಹೊಯ್ಸಳ ಅವರ, ಈಗ ಬೇಸಾಯದಲ್ಲಿ ಪ್ರಧಾನವಾದ ಜಮೀನಿನಲ್ಲಿ ಏನೇನ್ ಕೆಲಸ ಇರುತ್ತೆ? ಈಗಾಗಲೇ ನಾವು ಹಿಂದೆ ಏನ್ ಕಾಳು ಬೆಳ್ಕೊಂಡಿದ್ದು ಅದ್ರ ಉಳಿಕೆ ದನ ಮೇಯಿಸೋರು ಮೇಯಿಸ್ಕೋತಾರೆ. ಇನ್ ಕೆಲವರು ಸೆಣಬು ಹಾಕೊಂಡಿರ್ತಾರೆ, ಪೂರ್ತಿ ಇಡೀ ಜಮೀನ್ಗೆ ಸೆಣಬು ಇರ್ತದೆ. ಸಸಿ ಮಡಿ ಅಂತೂ ಎಳ್ಸ್ಕೊಂಡಿರ್ತೇವೆ. ಮಧ್ಯೆ ಮಳೆ ಶುರು ಆದ್ರೆ ಮಳೆ ಅದಕ್ಕೂ ಹಾಕೋ ಪ್ರಾಕ್ಟೀಸ್ ಇದೆ, ಇಲ್ಲಾಂದ್ರೆ ಹಳ್ಳೆಗಳು ಹರಿಯುತ್ತಿರ್ತಾರೆ. ಆ ಹಳ್ಳದಿಂದ ಪಂಪ್ ಮಾಡಿಕೊಂಡು ರಾಜಮುಡಿ ಆಗಿ ಹೊಯ್ಕೊಳ್ತೀವಿ. ಇನ್ನ ಗದ್ದೆ ಕರಗ ಹೊಡೆಯೋದು ಅಂತ, ಗದ್ದೆ ಕರಗ ಹಾಕೋದು ಅಂತ ಕರೀತಾರೆ ನಮ್ಮ ಕಡೆ. ಈ ನೇಗ್ಲು, ಕೇರಳ ಮಾದರಿ ನೇಗ್ಲು ಏನ್ ಮಾಡ್ತದೆ, ಮೊದಲನೇ ಉಕ್ಕೆನಲ್ಲಿ ಅದು ಮಗ್ಚಾಗ್ತದೆ ಮೇಲ್ಗಡೆ ಜಮೀನು ಕೆಳಗಡೆಗೆ. ಆ ತರದನ್ನ ಮೊದಲನೇ ಉಕ್ಕೆಗೆ ನೇಗ್ಲನ್ನ ಬಳಸ್ಕೊಳ್ತಾರೆ. ಇಲ್ಲ ಅಂತಂದ್ರೆ ರೋಟಾವೇಟರ್ ಡ್ರೈ ಇದ್ದವ್ರು ರೋಟಾವೇಟರ್ ಹೊಡ್ಕೊಳ್ತಾರೆ. ಅದಿಲ್ಲ ಅಂದ್ರೆ ಗೇಜ್ ವೀಲ್, ಟ್ರ್ಯಾಕ್ಟರ್ ಇದ್ದವರು ಗೇಜ್ ವೀಲ್ ಅಥವಾ ಪವರ್ ಟಿಲ್ಲರ್ ಇದ್ರೆ ರೋಟಾವೇಟರ್ ಹಾಕೊಂಡು ಅದನ್ನ ಗದ್ದೆ ಕಾರು ಹೊಡಿತೀವಿ. ಗದ್ದೆ ಕಾರು ನಾಟಿ ಮಾಡೋದು ಇನ್ನೊಂದು 10 ದಿವಸ ಇದೆ ಅನ್ನೋ ಟೈಮ್ಗೆ ನಾವು ಗದ್ದೆ ಕಾರು ಹೊಡೆಯಕ್ಕೆ ಶುರು ಮಾಡಿಕೊಂಡು ಗದ್ದೆ ಕಾರು ಹೊಡಿತೀವಿ. ಗದ್ದೆ ಕಾರು ಹೊಡೆದು ಅದು ಒಂದ್ ರೀತಿಯ ಗಮನ ಶುರು ಆಗುತ್ತೆ. ಅವನ್ ಕಳಿಸು ಗದ್ದೆದೇ ಒಂದ್ ರೀತಿಯ ಗಮರಿ ಪರಿಮಳ ಶುರು ಆಗ್ತದೆ. ಅದು ನಮ್ಮ ಸಸಿ ಮಡಿ ನೋಡ್ಕೊಂಡು, ಜೊತೆಗೆ ಆಳುಗಳದ್ದು, ಯಾಕಂದ್ರೆ ಗದ್ದೆ ನೆಡ್ಲಿಕ್ಕೆ ಆಳುಗಳು ಬೇಕಾಗ್ತದೆ. ಅವ್ರನ್ನು ನಾವು ಒಂದ್ ಊರಿನಲ್ಲಿ ಒಂದು ಸೀಮಿತವಾದಂತ ಆಳುಗಳಿರ್ತಾರೆ, ಒಂದು 13 ಆಳು, 14 ಆಳು, 1 ಎಕರೆಗೆ 15 ಆಳು ಈ ತರ ಇರ್ತಾರೆ. ಅವ್ರನ್ನ ನಾವು ಗುತ್ತಿಗೆ ಆಧಾರದಲ್ಲಿ ನಡೆಸುವಂತ ಕ್ರಮವನ್ನು ಮಾಡ್ಕೋತೀವಿ. ಜೊತೆಗೆ ಪಡ್ಲರ್ ಇದ್ದವ್ರು ಪಡ್ಲರ್ ಹೊಡ್ಕೊಳ್ತಾರೆ ಮಟ್ಟ ಮಾಡ್ಲಿಕ್ಕೆ. ಇಲ್ಲ ಗದ್ದೆ ಮರ ಹೊಡಿಬೇಕಾಗ್ತದೆ ನೆಡಿಯಕ್ಕಿಂತ ಮೊದಲು, ಮಟ್ಟ ಬರಬೇಕು ನೀರ್ ಹಾಯಿಸ್ಲಿಕ್ಕೆ. ಎಲ್ಲ ಉಳಿಮೆ ಆದ್ಮೇಲೆ ಗದ್ದೆ ಮರ ಹೊಡೆದಾದ್ಮೇಲೆ ಸಸಿ ನೆಡ್ಲಿಕ್ಕೆ ಶುರು ಮಾಡುದು. ಬೇರೆ ಗೊಬ್ಬರ ಏನು ಬಳಸೋದೇ ಇಲ್ವಾ ತಾವು ರಾಜಮುಡಿ? ಈ ರಾಜಮುಡಿ ಗೊಬ್ಬರನ ಸರ್ ನಾವು ಈ ಏನು ನಾನು ಹೇಳಿದ್ನಲ್ಲ ಕಾಳು ಚೆಲ್ತೀವಿ ಅಂತ ಹೇಳುದು ಗೊಬ್ಬರ ಏಪ್ರಿಲ್ ಮೇ ತಿಂಗಳಲ್ಲಿ. ಅವಾಗ ಏನ್ ಮಾಡ್ತೀವಿ ನಾವು, ಒಂದು 4 ಇಂದ 6 ಗಾಡಿ ಬೇಸಿಗೆ ಕಾಲ ಟೈಮ್ನಲ್ಲಿ 4 ಇಂದ 5 ಗಾಡಿಯಷ್ಟು ನಾವು ಗೊಬ್ಬರ ಹೊಡ್ಕೊಂಡಿರ್ತೀವಿ. ಹಟ್ಟಿ ಗೊಬ್ಬರ ಹೊಡ್ಕೊಂಡಿರ್ತೀವಿ. ಜೊತೆಗೆ ಇದು ರೆಗ್ಯುಲರ್ ಆಗಿರಲ್ಲ, 2 ವರ್ಷಕ್ಕೊಂದ್ಸತಿ ಅಂತ ಅನ್ಕೋತೀವಿ. ಯಾಕೆ ಅಂದ್ರೆ ಈ ರಾಜಮುಡಿ ಬೆಳೆದ ಬಿಜವ ಜಾಸ್ತಿ, ಯಾವಾಗ ಕಾಳು ಜಾಸ್ತಿ ತೂಕ ಆಗ್ಬಿಟ್ರೆ ಮತ್ತೆ ಗಾಳಿ, ಇಲ್ಲಿ ಗಾಳಿ ಬೀಸಿದಾಗ ಬಿದ್ದೋಗ ಜಾಸ್ತಿ. ಅದರಿಂದ ನಾವು ಗೊಬ್ಬರದ ಪ್ರಮಾಣ ಲಿಮಿಟ್ ಅಲ್ಲಿ ಮಾಡ್ತೀವಿ. ಜಾಸ್ತಿ ಗೊಬ್ಬರ ಹಾಕ್ತು ಅಂತಂದ್ರೆ ಉತ್ಪಾದನೆ ಒಂದ್ ಕಡೆ ಆದ್ರೆ ಬಿದ್ದೋಗ ಅವಕಾಶ ಜಾಸ್ತಿ. ಕೀಟ ರೋಗಗಳ ಬಾಧೆ ಏನ್ ಅಷ್ಟಾಗಿರಲ್ವಾ? ಜುಲೈ ದಾಟಿದ್ಮೇಲೆ ಆಗಸ್ಟ್ ನಲ್ಲಿ ಏನ್ ನಾವು ಇದನ್ನ ನಾಟಿ ಮಾಡಕ್ಕೆ ಅಥವಾ ಆ ಟೈಮ್ನಲ್ಲಿ ನಾಟಿ ಮಾಡಿದಾಗ ಬೆಂಕಿ ರೋಗ ಬರೋ ಸಾಧ್ಯತೆ ಇದೆ. ನಾವು ಮೊದಲೇ ಏನ್ ನಾಟಿ ಮಾಡ್ತೀವಿ ಅದು ಆ ಟೈಮ್ ಬಾರ್ ಆಗಿರ್ತದೆ. ಯಾವಾಗ ನಾವು ಲೇಟ್ ನಾಟಿ ಯಾರು ಲೇಟ್ ಆಗಿ ನಾಟಿ ಮಾಡ್ತಾರೆ ಅವಾಗ ಏನಾಗ್ತದೆ ಆ ಬೆಂಕಿ ರೋಗಕ್ಕೆ ತುತ್ತಾಗುವಂತ ಚಾನ್ಸ್ ಇದ್ದೇ ಇರ್ತದೆ. ಬಿತ್ತನೆ ಬೀಜದಲ್ಲೂ ನಾವು ನೋಡ್ಕೊಂಡು ತಗೊಳ್ಳೋದು, ಯಾಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ಸ್ವಂತ ಬೀಜ ಇಟ್ಕೊಂಡಿರ್ತೀವಿ. ತಗೊಳ್ಳೋರು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಗಮನಿಸಬೇಕಾಗ್ತದೆ. ಸುಮ್ನೆ ಹೋಗಿ ಬೀಜ ತಗೋಬೇಕು ಅಂತ ಅಂದ್ರೆ ಈಗ ನಮ್ಮ ಫೆಡರೇಷನ್ ಜಯಪ್ರಸಾದ್ ಅವರು ಹೇಳಿದ್ರು, ನಾವು ಗಮನಿಸಿರ್ತೀವಿ, ತೆನೆ ಆಯ್ಕೆ ಮಾಡ್ಕೊಳ್ತೀವಿ, ಆ ತರದ ಏನ್ ಪ್ರೊಸೆಸ್ ನಲ್ಲಿ ತಗೊಂಡಿದ್ರೆ ಈ ಒಂದು ಬೆಂಕಿ ರೋಗನ ನಾವು ಮೊದಲೇ ಪ್ರಿವೆಂಟ್ ಮಾಡಬಹುದು ಅಂತ ಅನ್ಕೋತೀವಿ. ಜೊತೆ ಕೀಟಗಳು ಇದ್ದಾವೆ, ಸುಳಿಯನ್ನ ತಿನ್ನುವಂತ ಕೀಟ ಇದೆ. ಇಲ್ಲಿ ನಾವು ಬೇಗ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಈ ಬೆಳ್ಳಕ್ಕಿಗಳಿದ್ದಾವೆ ಮತ್ತೆ ಗದ್ದೆಗುಮ್ಮ ಅಂತ ಕರಿತೀವಿ, ಬೆಳ್ಳಕ್ಕಿಗಳಿರ್ತವೆ. ನಾವು ಬೇಗ ಜೂನ್ ತಿಂಗಳಲ್ಲಿ ಜುಲೈ ಮೊದಲನೇ ವಾರದಲ್ಲಿ ನಾಡಿದಾಗ ಏನಾಗ್ತದೆ, ಈ ಕೀಟಗಳು ಬಂದ್ರು ಸಹ ಅವು ಆಯ್ಕೊಂಡು ಹೋಗ್ತವೆ. ಇದಕ್ಕೆ ಚೆನ್ನಾಗಿ ಬರೋ ಶಕ್ತಿ ಇದೆ ರಾಜಮುಡಿಗೆ, ಬೆಳೆ ಶಕ್ತಿ ಇದೆ. ಅದು ಸಹಜವಾದಂತ ಕೀಟವನ್ನ ನಿಯಂತ್ರಕ ಸಾವಯವ ಕೃಷಿನಲ್ಲಿ. ಏನ್ ಇಳುವರಿ ತಗೋತಿದ್ರಿ ಇಳುವರಿ ರಾಜಮುಡಿದು? ಬಹಳ ಬೇರೆ ಸುಧಾರಿತ ತಳಿ ಅಥವಾ ಇಂಪ್ರೂವ್ಡ್ ತಳಿ ಮತ್ತೆ ಹೈಬ್ರಿಡ್ ತಳಿಸ್ ಹೋಲಿಕೆ ಮಾಡಿದ್ರೆ ಕಮ್ಮಿ. ಅಂದ್ರೆ ನಾವು ಈ ಸಾವಯವ ಪದ್ಧತಿಯಲ್ಲಿ 8 ಕ್ವಿಂಟಾಲ್ರಿಂದ 12 ಕ್ವಿಂಟಾಲ್ ತನಕಲು ನಾವು ಸಾವಯವ ಪದ್ಧತಿಯಲ್ಲಿ ಎಕರೆಗೆ ತೆಗೆಯುವಂತ ವ್ಯವಸ್ಥೆ ಇದೆ. ಸ್ವಲ್ಪ ರಾಸಾಯನಿಕ ಗೊಬ್ಬರ ಅಂತಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ 2 ಮೂಟೆ 3 ಮೂಟೆ ಸೀಮಿತ. ಯಾರು ರೈತರು ಯಥೇಚ್ಛವಾಗಿ ಏನು ಮೂಟೆಗಳಲ್ಲಿ ಸುರಿತಾರಲ್ಲ ಆತರ ಸುರಿಯಲ್ಲ, ಸರಿ, ಇಲ್ಲಿ 2 ರಿಂದ 3 ಮೂಟೆ ಸೀಮಿತ ಮಾಡ್ಕೊಂಡಿರ್ತಾರೆ ರಾಸಾಯನಿಕ ಗೊಬ್ಬರನ. ಇದನ್ನ ಹಾಕಿದಾಗ ಏನಾಗುತ್ತೆ, ಅವ್ರಿಗೆ ಇನ್ನೊಂದು 4 ರಿಂದ 5 ಕ್ವಿಂಟಾಲ್ ಜಾಸ್ತಿ ಬರಬಹುದು. ಹೊಯ್ಸಳವ್ರೆ ನಿಮಗೆ ಒಂದ್ ಎಕರೆಗೆ ಏನ್ ಖರ್ಚಾಗ್ತದೆ? ಒಂದ್ ಎಕರೆಗೆ 17,500 ರೂಪಾಯಿ ಖರ್ಚಾಗ್ತದೆ. ಕರೆಕ್ಟ್ ಆಗಿ ಲೆಕ್ಕ ಇಟ್ಟು ಹೇಳ್ತೀವಿ. ಹೌದು, ಒಂದ್ ಎಕರೆಗೆ ಆಚೆ ವರ್ಷದ ಲೆಕ್ಕಾಚಾರ ಅದು 17,500 ರೂಪಾಯಿ ಒಂದ್ ಎಕರೆಗೆ ಖರ್ಚಾಗ್ತದೆ. ಆದ್ರೆ ಇಲ್ಲಿ ಖರ್ಚನ್ನ ಯಾಕೆ ವಾಪಸ್ ತಗೋತೀವಿ ಅಂದ್ರೆ ರಾಜಮುಡಿ ಹುಲ್ಲು, ಇಲ್ಲಿ ಒಂದ್ ಎಕರೆ ರಾಜಮುಡಿ ಹುಲ್ಲು ಹೋದ ವರ್ಷದ ರೇಟು 20,000 ರೂಪಾಯಿ ತನಕ ಹೋಯ್ತು. 15,000 ರಿಂದ 20,000 ತನಕ ರಾಜಮುಡಿ ಹುಲ್ಲು ಹೋಯ್ತು ಆ ಹುಲ್ಲಿನ ಮೇಲೆ. ಇಲ್ಲಿ ರಾಜಮುಡಿನ ಯಾಕೆ ಬೆಳಿತೀವಿ ಅನ್ನಕ್ಕೆ ಒಂದು ಉದಾಹರಣೆ ಅಂದ್ರೆ, ಜನಕ್ಕೂ ಆಹಾರ ಆಗ್ತದೆ, ನಮ್ಮ ದನಗಳಿಗೂ ಆಹಾರ ಆಗ್ತದೆ. ಯಥೇಚ್ಛವಾದಂತ ಆಹಾರ ಮತ್ತು ತುಂಬಾ ಉತ್ಕೃಷ್ಟವಾದಂತ ಮೇವು ದನಗಳಿಗೆ. ರಾಜಮುಡಿ ಮಾಡಿದ ಖರ್ಚು ಹುಲ್ಲಲ್ಲೇ ಬಂದ್ಬಿಡುತ್ತೆ. ಹೌದು, ಹುಲ್ಲಲ್ಲಿ ಬರ್ತದೆ ನಮ್ಗೆ. ಅಕ್ಕಿ ಫ್ರೀ ಅಲ್ಲ, ಅಲ್ಲೂ ತುಂಬಾ ಖರ್ಚಿದೆ. ಯಾಕಂದ್ರೆ ಲೇಬರ್ ಗದ್ದೆ ನೆಡೋದು ಅಂದ್ರೆ ಬೇರೆ ಲೇಬರ್ ಇದ್ದೇ ಇರ್ತದೆ. ಒಂದ್ ಎಕರೆ ಗದ್ದೆ ನಾಟಿ ಮಾಡಕ್ಕೆ 2,500 ರೂಪಾಯಿ ತಗೊಳ್ತಾರೆ. ಅಲ್ಲ, ನೀವು ಆ ಖರ್ಚು ಬೇಸಾಯಕ್ಕೆ ಸೇರಿಸ್ಲಿಲ್ವಾ? ಬೇಸಾಯಕ್ಕೆ 17,500 ರೂಪಾಯಿ ಅದಕ್ಕೆ ಸೇರಿಸಿದೀವಿ. ಮತ್ತೆ ಅಂದ್ರೆ ಹೋದ ಇದು ಈ ಸತಿ 22,000 ರೂಪಾಯಿ ಮೇಲಾಗ್ತದೆ ಅಂತ ಲೆಕ್ಕಾಚಾರ. ಈಗ ನೀವು ರೈತರಿಂದ ರಾಜಮುಡಿನಲ್ಲಿ ಬಹಳ ವಿಶೇಷ ಅಂದ್ರೆ ಹುಲ್ಲು ಸರ್, ತುಂಬಾ ದನ ಇಷ್ಟಪಟ್ಟು ತಿನ್ನುತ್ತೆ ದನಗರುಗಳು, ಆಮೇಲೆ ಅದ್ರಲ್ಲಿ ಹೆಚ್ಚು ಲಾಭ ಬರುತ್ತೆ ರೈತರಿಗೆ. ಅಲ್ಲ, ಈಗ ನೀವು ಜಯಪ್ರಸಾದ್ ಅವರು, ನೀವು ರೈತರಿಂದ ರಾಜಮುಡಿನ ಖರೀದಿ ಮಾಡ್ತೀರಲ್ಲ, ಏನ್ ಧಾರಣೆ ಖರೀದಿ ಮಾಡ್ತಾ ಇದ್ದೀರಿ ಸರ್? ಮತ್ತೆ ನೀವು ಭತ್ತನ ಅಕ್ಕಿ ಮಾಡಿಸಿ ಮಾರ್ತೀರಾ, ಹಾಗೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಈಗ ಸರ್, ಈಗ ಎಲ್ಲ ಭತ್ತಗಳನ್ನ ನಾವು ಖರೀದಿ ಮಾಡಬೇಕಿದ್ರೆ ಮುಂಚೆನೆ ಸರ್ ಬೆಲೆ ಫಿಕ್ಸ್ ಮಾಡ್ತೀವಿ. ಈಗ ನಮ್ಮ ಉದಾಹರಣೆಗೆ ನಮ್ಮ ಬರ್ಮಾ ಬ್ಲಾಕ್ ಅಂತ ಒಂದು ಭತ್ತ ಇದೆ, ರಾಜಮುಡಿ ಬಗ್ಗೆ ಅಷ್ಟೇ, ಗಮಸಾಲೆ ಇದೆ, ಅವಕ್ಕೆಲ್ಲ ಸರ್ ರೇಟ್ ಫಿಕ್ಸ್ ಮಾಡ್ತೀವಿ. ರಾಜಮುಡಿ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಸರ್, ಯಾಕೆಂದ್ರೆ ಇದಕ್ಕೆ ಮಾರುಕಟ್ಟೆ ಪ್ರತಿ ವರ್ಷ ಸರ್ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಇರುತ್ತೆ ಸರ್, ವ್ಯತ್ಯಾಸ ಆಗ್ತಿರುತ್ತೆ. ಆ ಮಾರುಕಟ್ಟೆ ಬೆಲೆ ಆಧಾರದ ಮೇಲೆ 10% ಪ್ರೀಮಿಯಂ ಅನ್ನ ಕೊಟ್ಟು ರೈತರ ಬಾಗಿಲಿಂದಾನೆ ಖರೀದಿ ಮಾಡ್ತೀವಿ. ಕಳೆದ ಸಾಲಿನಲ್ಲಿ ಎಷ್ಟು ಮಾಡಿದ್ರಿ ಸರ್? 1,350 ಸರ್, 1,500 ರೂಪಾಯಿ ಖರೀದಿ ಮಾಡಿದೀವಿ ಸರ್. 1,500 ಅದ್ರ ಹಿಂದಿನ ವರ್ಷ 1,800 ಇತ್ತು, 2,000 ರೂಪಾಯಿ ಖರೀದಿ ಮಾಡಿದೀವಿ. ಅದನ್ನು ನೀವು ಅಕ್ಕಿ ಮಾಡಿ ಮಾರಾಟ? ಅಕ್ಕಿ ಮಾಡಿ ಮಾರಾಟ ಮಾಡ್ತೀವಿ ಸರ್. ಹೇಗನ್ಸುತ್ತೆ ಹೊಯ್ಸಳ ಅವರೇ, ರಾಜಮುಡಿ ಭತ್ತ ಬೆಳಿಬಹುದು ಅಂತ ತಮಗನ್ಸುತ್ತೆ? ಸರ್ ಖುಷಿ, ರೈತರಿಗೆ ಈ ಭತ್ತ ಬೆಳೆಯೋದೇ ಅಂದ್ರೆ ದೊಡ್ಡ ಹಬ್ಬ. ಅದು ತನ್ನ ಏನು ಜೀವನಕ್ಕೆ ರಿಸರ್ವ್ ಫುಡ್, ಇನ್ಸೂರೆನ್ಸ್ ಇದ್ದಂಗೆ ಮನೆಯಲ್ಲಿ. ಅವರೇ ನೀವು ಬಹಳ ಖುಷಿ ಅಂತ ಹೇಳ್ತೀರಿ, ಆದ್ರೆ ಮಲೆನಾಡಲ್ಲಿ ಭತ್ತ ಬೆಳೆಯೋದು ಕೈ ಬಿಟ್ಟಿದ್ದಾರೆ. ವಿಶೇಷವಾಗಿ ನೀವು ಮಡಿಕೇರಿಗೆ ಹೋಗ್ಬಿಟ್ರೆ ಸಾವಿರಾರು ಎಕರೆ ಭತ್ತದ ಪ್ರದೇಶ ಹಾಗೆ ಖಾಲಿ ಇದೆ. ಯಾರೋ ಒಂದಷ್ಟು ಜನ ಸೇರ್ಕೊಂಡು ಭತ್ತ ಬೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆ ಭತ್ತ ಬೆಳೆಯೋದು ಕಷ್ಟ ಅಂತ ಜನರಿಗೆ ಅನ್ನಿಸ್ತಿರ್ಬೋದು? ಕಷ್ಟ, ಇದು ಲೇಬರ್ ಓರಿಯೆಂಟೆಡ್. 100 to 90 ಭಾಗ ಇದು ಆಳುಗಳಿಂದ ನಡೆಯುವಂತ ಕೆಲಸ. ಅಂದ್ರೆ ಹಳೆ ಪದ್ಧತಿ ಪ್ರಕಾರ ಅಂದ್ರೆ ಯಾರಿಗೂ ಗದ್ದೆ ದೊಡ್ಡದು ವಿಶಾಲವಾಗಿರ್ತದೆ, ದೊಡ್ಡ ಗದ್ದೆಯಲ್ಲಿ ಅಲ್ಲಿ ಯಾಂತ್ರೀಕರಣ ಮಾಡಬಹುದು. ಈ ಭತ್ತ ನೆಡೋ ಮಿಷಿನ್ ಇರ್ತದೆ, ಉಳಕ್ ಮಿಷಿನ್ ಇರ್ತದೆ, ಕಟಾವು ಮಾಡಕ್ ಮಿಷಿನ್ ಇರ್ತದೆ, ಒಕ್ಕಣೆ ಮಿಷಿನ್ ಇರ್ತದೆ. ಈ ಸಣ್ಣ ಸಣ್ಣ ಗದ್ದೆಗಳಿರ್ತವೆ, ಮತ್ತೆ ಅವು ಭತ್ತ ಬೆಳೆದು ಬೆಳೆದು ಏನಾಗಿರ್ತದೆ, ಹೂಣ್ಕೊಳ್ಳೋ ತರ ಗದ್ದೆಗಳಾಗಿರ್ತವೆ. ಎಟ್ಲ ಗದ್ದೆ, ಕರ್ಲ ಗದ್ದೆ, ಈ ಗದ್ದೆಗಳಂತ ತುಂಬಾ ತೇವ. ಇಲ್ಲಿ ನಾವೇನಾರು ಜಾಸ್ತಿ ತೂಕ ಆಗಿರೋ ಟ್ರ್ಯಾಕ್ಟರ್ ಅಥವಾ ಏನಾದ್ರು ಜಾಸ್ತಿ ಉಳಕ್ ಹೋದ್ರೆ ಹೂಣ್ಕೊಂಡ್ಬಿಡ್ತಾರೆ. ಇಲ್ಲಿ ಮನುಷ್ಯ ಆಧಾರಿತ ವ್ಯವಸಾಯ ಜಾಸ್ತಿ ಬೇಕಾಗ್ತದೆ ಭತ್ತದಲ್ಲಿ. ಮತ್ತೆ ಹೇಳ್ದೆ ಬದುವಾಗ ಹಾಕ್ಬೇಕು, ಆಮೇಲೆ ಚವಡೆ ಆಳು ಅಂತ ಭತ್ತ ಉತ್ತಾಗ ಚವಡೆ ಕಟ್ಕಾಗ್ತದೆ ನೇಗಿಲಿಗೆ, ಒಂದೊಂದ್ ಕಡೆ ಬಿಟ್ಟಿರ್ತಾರೆ ಚವಡೆನ ತೆಗೆದು ಎಲ್ಲಾ ಕಡೆ ಈಕ್ವಲ್ ಆಗಿ ಅದನ್ನ ಎರಚಬೇಕಾಗ್ತದೆ ಚವಡೆ ಆಳು. ಬದುನ್ನ ನೀಟಾಗಿ ಕಟ್ಟಬೇಕು, ಅದು ಬದು ಕಟ್ಟದೆ ಒಂದು ಕಲೆ, ಎಲ್ಲರಿಗೂ ನೀಟಾಗಿ ಬದು ಕಟ್ಟಕ್ ಬರೋದಿಲ್ಲ, ಅದಕ್ಕೆ ಒಬ್ಬ ಇಂಜಿನಿಯರ್ ಇರ್ತಾರೆ, ಒಬ್ಬ ಬದು ಕಟ್ಟವರೇ ಇರ್ತಾರೆ, ಅವನಿಗೆ ಬದು ಕಟ್ಟಬೇಕು ಅಂದ್ರೆ ಅವನ್ನೇ ಹುಡುಕಬಾ ಅಂತ ಹೇಳ್ತಿರ್ತಾರೆ. ಬದ ಕೊಚ್ಚಬೇಕು, ಈ ಬದ ಕೊಚ್ಚಬೇಕಾದ್ರೆ ಶಕ್ತಿಯುತ ಜಿಮ್ನೇಷಿಯಂ ಮದಲಿರುವಂತ ಆಳ್ಬೇಕಾಗುತ್ತೆ. ಈ ಗುದ್ಲಿಲಿ ಮಣ್ಣು ಬದ ಕೊಚ್ಚಿ ಮಣ್ಣೆ ಸಿಗ್ಬೇಕಾದ್ರೆ ಶಕ್ತಿ ಇಲ್ಲ ಅಂದ್ರೆ ಗುದ್ಲಿ ಸಮೇತ ಅವನು ಬಿದ್ದೋಗ ಚಾನ್ಸ್. ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದೇ ತರ, ಈ ಬದು ಕೊಚ್ಚಿಬಿಟ್ಟು ಮಣ್ಣೆ ಸಿಗ್ಬೇಕು ಹಿಂದ್ಗಡೆ ಗದ್ದೆಗೆ ಉಳ ಜಾಗಕ್ಕೆ, ಅಲ್ಲೇನಾಗ್ತದೆ ನಮ್ಮನೇ ಬಿದ್ದೋಗುವಂತ ಅವಕಾಶ ಅಂದ್ರೆ ಆ ತರದ ಒಂದು ಶಕ್ತಿ ಆಳುಗಳನ್ನು ಕೇಳ್ತದೆ. ಚವಳಿ ಆಳುಗಳು ಬೇಕು, ಜೊತೆಗೆ ಒಂದು ಆರಿಗೆ 1,000 ರೂಪಾಯಿ, ಆರು ಅಂತಂದ್ರೆ ನಮ್ಮ ಉಳುವಂತ ನೇಗಿಲಾದ್ರೆ ಒಂದು ಆರಿಗೆ 1,000 ರೂಪಾಯಿ ಇವತ್ತಿನ ಧಾರಣೆ ಇದೆ. ಯಾರ ಹತ್ರ ದನಗಳನ್ನ ಎತ್ತುಗಳನ್ನ ಇಟ್ಕೊಳ್ಳುವಂತ ಪ್ರಾಕ್ಟೀಸ್ ಕಮ್ಮಿ ಆಗಿದೆ, ಜೊತೆಗೆ ಟ್ರ್ಯಾಕ್ಟರ್ ಆಧಾರಿತ, ಆಮೇಲೆ ಲೇಬರ್ 1 ಎಕರೆ ಬದ ಹಾಕಕ್ಕೆ 1,000 ರಿಂದ 1,500 ರೂಪಾಯಿ ಬದ ಹಾಕಕ್ ಕೇಳ್ತಾರೆ. ಲೇಬರ್ ಓರಿಯೆಂಟ್ ಆಗಿರೋದ್ರಿಂದ ಹೌದು, ನಮ್ ಟೈಮ್ ಸರಿಯಾಗಿ ಲೇಬರ್ ಸಿಗೋದಿಲ್ಲ. ಯಾವ ಬೇಗ ಮಾಡ್ಕೊಂಡ್ರೆ ಸಿಗ್ತಾರೆ, ಯಾವಾಗ ಎಲ್ಲಾರು ಒಬ್ಬರಿಂದ ಒಬ್ರು ಮಾಡಿದಾಗ ಕಷ್ಟ. ಏನೇ ಕಷ್ಟಗಳು ನಷ್ಟಗಳಿದ್ರು ಕೂಡ ರಾಜಮುಡಿ ಭತ್ತವನ್ನ ಬೆಳೆಯೋದು ಒಂದು ಹಬ್ಬ ಅಂತೀರಿ? ಹೌದು ಸರ್, ಹೌದು ಸರ್, ಬೆಳೆದ ಹಬ್ಬ. ಯಾಕಂದ್ರೆ ಗದ್ದೆನಲ್ಲಿ ಓಡಾಡ್ತಾ ಇದ್ರೆ ಒಂದು ನಮಗ್ ಖುಷಿ. ಈಗ ತಾವು ಕೂಡ ರಾಜಮುಡಿ ಭತ್ತವನ್ನ ಬೆಳೆಯೋದಕ್ಕೆ ಸಲಹೆ ಕೊಡ್ತೀರಿ, ಬಿತ್ತನೆ ಬೀಜ ಕೂಡ ಒಕ್ಕೂಟದ ವತಿಯಿಂದ ಕೊಡ್ತಾ ಇದ್ದೀರಿ. ಬಹಳ ಸಂತೋಷ. ಹೆಚ್ಚಿನ ಮಾಹಿತಿಗೆ ನಮ್ ಕೇಳಿದ್ರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡ್ಬೇಕು ಅಂತಾದ್ರೆ ಹೊಯ್ಸಳ ಅಪ್ಪಾಜಿ ಅವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ನಂದು 9686182777. ಇನ್ನೊಮ್ಮೆ ಹೇಳ್ತೀರಾ? 9686182777. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9686182777. ತಮ್ದು ಜಯಪ್ರಸಾದ್ ಅವರ. ಹಾ ಸರ್, 7022299700. ಇನ್ನೊಮ್ಮೆ 7022299700. ಇನ್ನೊಂದ್ಸರಿ ಹೇಳ್ಬಿಡಿ. 7022299700. ಒಳ್ಳೇದು ಹೊಯ್ಸಳ ಅಪ್ಪಾಜಿ ಅವರೇ, ಹಾಗೆ ಜಯಪ್ರಸಾದ್ ಅವರು ಇದುವರೆಗೂ ಕೂಡ ರಾಜಮುಡಿ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಕೇಶವಮೂರ್ತಿ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ